ಸದಾಶಿವ್ ಕಮಲಾಕರ್ ದೇಸಾಯಿ ಅವರಿದ್ದಾರೆ. ಕೃಷಿಯೊಳಗ ಹುರುಪಾಗಿ ತೊಡಗಿಸ್ಕೊಂಡಂತವ್ರು. ಮಕ್ಕಳು ಕೂಡ ಕೃಷಿನ ಮಾಡಲಿ, ಇಲ್ಲೇ ಸಾಕಷ್ಟು ಏನೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂದ್ಕೊಂಡಂತವ್ರು. ತೋಟದೊಳಗೆ ಮನೆ ಕಟ್ಟಿಕೊಂಡು ಅನೇಕ ಬೆಳೆಗಳನ್ನು ಬೇರೆ ಬೇರೆ ಸ್ತರದಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಈ ಸಾಹಸದಲ್ಲಿ ಅವರು ಅನುಭವಿಸಿದಂತಹ ಕಷ್ಟ ಸುಖ ಎಲ್ಲವನ್ನು ಹಂಚಿಕೊಳ್ತಾರೆ. ನಮಸ್ಕಾರ ಸದಾಶಿವ್. ನಮಸ್ತೆ ಸರ್. ಕೃಷಿ ಒಳಗೆ ತೊಡಗಿಸ್ಕೋಬೇಕು ಅಂತೇಳಿ ಇತ್ತ ಗುರಿ? ಹೌದು, ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದ ಕೃಷಿನೇ ಮಾಡ್ಕೊಂಡು ಬಂದವರು. ಮತ್ತೆ ಅವರ ಕೃಷಿಯನ್ನು ನೋಡಿ ನಾವು ಕೃಷಿಯಲ್ಲಿ ಅಭಿವೃದ್ಧಿಯನ್ನೇ ಕಾಣ್ತಾ ಹೋದ್ವಿ ಬಿಟ್ರೆ ಕೃಷಿಯಲ್ಲಿ ಯಾವುದೇ ರೀತಿ ನಷ್ಟ ಕಂಡಿಲ್ಲ. ಆ ಒಂದು ಕಾರಣದಿಂದ ಕೃಷಿಯನ್ನೇ ಮಾಡಬೇಕು ಒಂದು ವಿಚಾರದಲ್ಲಿ ಹೊಂಟವ್ರು ನಾವು. ಹೇಗೆ ಸಾಧ್ಯ ಆಯ್ತು? ನಿಮ್ಮ ಅಜ್ಜರು ಅಪ್ಪರು ಅಭಿವೃದ್ಧಿನೇ ಸಾಧಿಸುವಂತ ಬಂದ್ರು, ಅವರ ಮಾರ್ಗದರ್ಶನ ಅಥವಾ ಅವ್ರು ಮಾಡ್ತಕ್ಕಂಥ ಕಾರ್ಯ ನಿಮ್ಮ ಮೇಲೆ ಯಾವುದು ಪ್ರಭಾವ ಬೀರಿತ್ತು? ಹೇಗೆ ಅಭಿವೃದ್ಧಿ ಪಡಿಸಬೇಕು ಅನ್ನೋದು ಗೊತ್ತಾಗಿದ್ದು. ನಾವು ಚಿಕ್ಕ ಇರುವಾಗ ನಮ್ದು ಸುಮಾರು ಈಗ ಸುಮಾರೊಂದು 10-15 ಎಕರೆ ಕೃಷಿ ಭೂಮಿ ಇತ್ತು. ಆ ಒಂದು ಕೃಷಿ ಭೂಮಿಯಲ್ಲಿ ತಂದೆಯವರು ಕಷ್ಟಪಟ್ಟು ಕೃಷಿಯನ್ನು ಮಾಡ್ತಾ ಹೋದ್ರು. ಮೊದಲನೇದಾಗಿ ತೆಂಗು, ಎರಡನೇದಾಗಿ ಅಡಿಕೆ, ಮೂರನೇದಾಗಿ ಭತ್ತ. ಈ ರೀತಿ ಮಾಡ್ತಾ ಹೋದಾಗ ಪ್ರತಿ ವರ್ಷ ಏನು ಕಾಡು ತಪ್ಪಲಿನಿಂದ ತಂದಿರುವಂತದ್ದು ಮತ್ತೆ ದನದ ಸಗಣಿ ಇದು ಎಲ್ಲ ಹಾಕಿ ಕೃಷಿಯಲ್ಲಿ ಅವರು ಪ್ರತಿ ವರ್ಷ ಏರ್ತಾ ಬಂದ್ರು. ಇದನ್ನ ನೋಡಿದಾಗ ನಮ್ಗೆ ಕೃಷಿ ಬೇಕು ಹೇಳುವಂತದ್ದು ಒಂದೇದು. ಎರಡನೇದಾಗಿ ನಮ್ಮಲ್ಲಿಯ ವಿಚಾರದಲ್ಲಿ ಇಲ್ಲಿ ವಿದ್ಯೆಯನ್ನು ಕಲಿತು ವಿದ್ಯೆಯಿಂದ ಈ ಒಂದು ತಾಲೂಕಿನಲ್ಲಿ ಇರಬಹುದು ಅಥವಾ ನಮ್ಮ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ವಿಶೇಷವಾದ ಸಾಧನೆ ವಿದ್ಯೆ ಮೂಲಕ ಮಾಡೋದು ಕಷ್ಟ. ನಮಗೆ ಅವಶ್ಯಕತೆ ಇರುವಷ್ಟು ವಿದ್ಯೆ ಕಲಿತುಕೊಂಡು ಉಳಿದ ಸಮಯವನ್ನು ಸಂಪೂರ್ಣ ಕೃಷಿಯಲ್ಲಿ ತೊಡಗಿಸಬೇಕು ಅಂತೇಳಿ ಹಿರಿಯವರದ್ದು ನೋಡಿ ನಾವು ತಿಳ್ಕೊಂಡು ಕೃಷಿ ಪೀಳಿಗೆ ಬಂದಿದ್ದು. ಕೆಲವೊಂದಷ್ಟು ಬೆಳೆಗಳು ಒಂದು ವರ್ಷ ಲಾಭ ಕೊಡ್ತವು, ಒಂದು ವರ್ಷ ನುಕ್ಸಾನ್ ಮಾಡ್ತವು, ನಷ್ಟ ಮಾಡ್ತವು. ಎಲ್ಲಾ ಟೈಮಲ್ಲಿ ಎಲ್ಲಾ ಬೆಳೆಗಳು ಕೈ ಹಿಡಿಯೋದಿಲ್ಲ. ಹಾಗಾಗಿ ನಮಗೆ ಬೇರೆ ಬೇರೆ ವಿಭಿನ್ನವಾದ ಬೆಳೆಗಳನ್ನು ಹಾಕಿದ್ದಕ್ಕೆ ಇಷ್ಟೆಲ್ಲ ಅನುಕೂಲ ಆಯ್ತು ಹಂಗೇನಾರ? ಇಲ್ಲ, ನಮಗೆ ಇಲ್ಲಿ ಬಾಳೆ ಒಳ್ಳೆ ಅನುಕೂಲ ಆಗಿತ್ತು ಒಂದೊಂದು ಸಂದರ್ಭದಲ್ಲಿ. ತೆಂಗು ಕೂಡ ಒಳ್ಳೆ ಅನುಕೂಲ ಆಗಿದೆ, ಅಡಿಕೆ ಕೂಡ ಒಳ್ಳೆ ಅನುಕೂಲ ಆಗಿದೆ. ಇನ್ನು ವಿಶೇಷವಾಗಿ ನಾವು ಕಾಳುಮೆಣಸಿಗೆ ಒಂದು ಒತ್ತನ್ನು ಕೊಟ್ಟು ಕಾಳುಮೆಣಸನ್ನು ಮಾಡಿದ್ವಿ. ಇದಕ್ಕೆ ನಮ್ಮಲ್ಲಿಯ ತೋಟಗಾರಿಕಾ ಇಲಾಖೆಯವರು ಎಲ್ಲ ಸಹಕಾರ ಕೊಟ್ಟಿದ್ರು. ಆದರೆ ಈ ಕಾಳುಮೆಣಸಿಗೆ ವಿಶೇಷವಾಗಿ ಸೊರಗು ರೋಗ, ಆ ಒಂದು ಸೊರಗು ರೋಗದಿಂದ ರೈತ ಸ್ವಲ್ಪ ಕಂಗಾಲಾಗಿದ್ದಾನೆ. ಆದ್ರೆ ಅವನು ಮಾಡುವಂತ ವೃತ್ತಿಯಲ್ಲಿ ಶ್ರದ್ಧೆಯಿಂದ ಕಾಲಕಾಲಕ್ಕೆ ಅದನ್ನ ಔಷಧಿ ಅದು ಇದು ಏನು ಸಿಂಪಡಿಸಬೇಕು ಅದನ್ನಷ್ಟು ಸಿಂಪಡಿಸಿದಾಗ ಉತ್ತಮ ರೀತಿಯಲ್ಲಿ ಕಾಳುಮೆಣಸನ್ನು ಯಶಸ್ವಿಯ ರೂಪದಲ್ಲಿ ಹೋಗ್ಲಿಕ್ಕೆ ಇಲ್ಲೊಂದು ಮಾರ್ಗ ಆಗಿದೆ. ಇನ್ನು ತೆಂಗು ಕೂಡ ಹಾಗೆ, ತೆಂಗಿಗೆ ನಮ್ಮಲ್ಲಿಯ ಮಣ್ಣು ಉತ್ತಮವಾಗಿದೆ. ತೆಂಗು ಕೂಡ ಇಲ್ಲಿ ಹಸಿರೆಲೆ ಗೊಬ್ಬರದಿಂದ ಮಾಡಿರುವಂತ ತೆಂಗು ಜಾಸ್ತಿ, ಯಾವುದೇ ರಾಸಾಯನಿಕ ಈ ಪ್ರದೇಶದಲ್ಲಿ ಇಲ್ಲ. ಹಸಿರೆಲೆ ಗೊಬ್ಬರದಿಂದ ತೆಂಗು, ಇದು ಒಂದು ಲಾಭದಾಯಕ ಹೇಳುವಂತದ್ದು. ಇನ್ನು ಅಡಿಕೆ ನಮ್ಮಲ್ಲಿ ಮಣ್ಣಿಗೆ ಸುಮಾರು ಕೆಲವೊಂದು ರೈತರು ಏನ್ ಮಾಡಿದ್ದಾರೆ ಕೇಳಿದ್ರೆ 8 ಕ್ವಿಂಟಲ್ 10 ಕ್ವಿಂಟಲ್ ಎಕರೆಗೆ ತೆಗೆಯುವರಿದ್ದಾರೆ. ಆದ್ರೆ ನನ್ನಂತ ಒಬ್ಬ ಸಾಮಾನ್ಯ ರೈತ ನಾನು ಸುಮಾರು 1 ಎಕರೆಯಲ್ಲಿ 18 ಕ್ವಿಂಟಲ್ ತನಕ ನನ್ನ ಕೃಷಿ ತೋಟದಲ್ಲಿ ನಾನು ಮಾಡಿದ್ದೇನೆ. ಇದು ನಮಗೆ ಕೃಷಿಯಲ್ಲಿಯೇ ಮುಂದುವರಿಬೇಕು ಹೇಳುವಂತ ಮಾರ್ಗದರ್ಶನಕ್ಕೆ ಕೃಷಿನೇ ನಮಗೆ ಒಂದು ದಾರಿದೀಪವಾಗಿ ಹೋಯ್ತು. ಅಷ್ಟೆಲ್ಲಾನು ಬೆಳೀಲಿಕ್ಕೆ ಹೇಗೆ ಸಾಧ್ಯ ಆಯ್ತು ನಿಮಗೆ? ಏನೇ ಮಾಡಿದ್ರಿ ಇಲ್ಲಿ? ಇದರಲ್ಲಿ ನಾವು ವಿಶೇಷವಾಗಿ ಸಾಧನೆ ಮಾಡಿರುವಂತದ್ದು ಅಡಿಕೆ ತೋಟದಲ್ಲಿ ಬಸಿಗಾಲುವೆ ಪ್ರಮಾಣ ಸರಿಯಾದ ಪದ್ಧತಿಯಲ್ಲಿ ಇರುವುದು, ಮತ್ತೆ ಮಳೆಗಾಲದ ಪೂರ್ವದಲ್ಲಿ ನೆಲವನ್ನು ಮುಚ್ಚಿಗೆ ಮಾಡುವಂತದ್ದು, ಕಾಡಿನಿಂದ ಮತ್ತೆ ನಮ್ಮ ಸೊಪ್ಪಿನ ಬೆಟ್ಟದಿಂದ ಸೊಪ್ಪನ್ನು ತಂದು ಅಡಿಕೆ ತೋಟ ಮುಚ್ಚಿಗೆ ಮಾಡಿರುವಂತದ್ದು. ಇನ್ನು ಪ್ರತಿ ವರ್ಷದಲ್ಲಿ ನವೆಂಬರ್ 30 ಒಳಗಡೆ ಗೊಬ್ಬರ ಹಾಕುವಂತದ್ದು ಒಂದು ವ್ಯವಸ್ಥೆ. ನಾವು ಸುಮಾರು ಪ್ರತಿ ಒಂದು ಎಕರೆಗೆ 1.5 ಲಕ್ಷ ರೂಪಾಯಿ ಕೂಡ ಹಣ ಇನ್ವೆಸ್ಟ್ಮೆಂಟ್ ಬರೀ ಗೊಬ್ಬರಕ್ಕಾಗಿ ಮಾಡ್ತಾ ಇದ್ದೇನೆ. ಆ ಒಂದು ಇದರಿಂದ ಇಳುವರಿ ಜಾಸ್ತಿ ಆಗಲಿಕ್ಕೆ ಆಯ್ತು. ಅದರಲ್ಲೂ ವಿಶೇಷವಾಗಿ ಮನೆಯಲ್ಲಿ ಮಾಡಿರುವಂತಹ ಹೈನುಗಾರಿಕೆ ಪದ್ಧತಿಯಲ್ಲಿ ಸಗಣಿ ಈ ಒಂದು ಗೊಬ್ಬರ, ಇನ್ನು ವಿಶೇಷವಾಗಿ ನಾವು ಹೊರಗಿಂದ ಸ್ವಲ್ಪ ಸಗಣಿ ತರುವಂತಹದ್ದು, ಇನ್ನು ಸಾವಯವ ಗೊಬ್ಬರವನ್ನು ನಾವು ಸುಮಾರು ಬೆಳಗಾವಿ ಜಮಖಂಡಿ ಈ ಒಂದು ಶುಗರ್ ಫ್ಯಾಕ್ಟರಿಗೆ ಹೋಗಿ ಅಲ್ಲಿಂದ ಸಾವಯವ ಗೊಬ್ಬರವನ್ನು ತಂದು ಅದನ್ನು ಕೂಡ ಭೂಮಿಗೆ ಹಾಕುವುದರಿಂದ ಫಲವತ್ತತೆ ಜಾಸ್ತಿ ಆಗಿ ಅಧಿಕ ಇಳುವರಿ ಸಿಗುವಂತ ಒಂದು ವ್ಯವಸ್ಥೆ ಆಯ್ತು. ಈಗ ಅನೇಕ ರೈತರು ಅಡಿಕೆ ಆಗ್ಬಹುದು, ಕಾಳುಮೆಣಸು ಆಗ್ಬಹುದು, ಅಲ್ಲಿ ಸೊರಗು ರೋಗ ಬರುತ್ತೆ ಅಥವಾ ಕೊಳೆ ರೋಗ ಬರುತ್ತೆ, ಈ ರೀತಿಗೆ ಕೊಳೆ ರೋಗ ಬಂದಾಗ ನೀವು ಹೇಗೆ ನಿರ್ವಹಿಸಿದ್ರಿ? ನಮ್ಮಲ್ಲಿ ಇವತ್ತಿನ ತನಕ ನಾನು ಈಗ ಕೃಷಿ ಒಂದು ಇದಕ್ಕೆ ಬಂದು 25 ವರ್ಷ ಆಯ್ತು. ನಮ್ಮ ತಂದೆ ಮತ್ತೆ ಅಜ್ಜ ಕೂಡ ಅಡಿಕೆ ಕೊಳೆ ರೋಗ ಸಂದರ್ಭದಲ್ಲಿ 1:1 ಅನುಪಾತದಲ್ಲಿ ಬೋರ್ಡೋ ದ್ರಾವಣವನ್ನೇ ಸಿಂಪಡಿಸ್ತಾ ಇದ್ದು ಅದೇ ಮಾರ್ಗವನ್ನೇ ನಾವು ಅನುಸರಿಸ್ತಾ ಬಂದಿದ್ದು. ಉಳಿದ ಹಲವಾರು ಕಂಪನಿಗಳು ಅಡಿಕೆ ರೋಗಕ್ಕಾಗಿ ಬಂದವು, ಆದ್ರೆ ಉಳಿದ ಯಾವುದೇ ಇದನ್ನು ನಾವು ಬಳಸಲಿಲ್ಲ. ಪ್ರತಿ ತಿಂಗಳು ಅಥವಾ 45 ದಿವಸಕ್ಕೆ ಒಮ್ಮೆ ತುತ್ತು ಮತ್ತೆ ಸುಣ್ಣದ ಸ್ಪ್ರೇದಿಂದ ಸುಲಭವಾಗಿ ಒಂದು ಕೊಳೆ ರೋಗದ ಹತೋಟಿ ಕ್ರಮವನ್ನು ಮಾಡಿಕೊಳ್ತಾ ಇದ್ವಿ. ಇನ್ನು ಒಂದೇ ಒಂದು ಸಮಸ್ಯೆ, ಹವಾಮಾನ ವೈಪರೀತ್ಯದಿಂದ ಈ ರೀತಿ ಆಗುವುದು ಸಹಜ. ಆದ್ರೆ ಕಾಲಕಾಲಕ್ಕೆ ಅದಕ್ಕೆ ಔಷಧಿ ಸಿಂಪಡಿಸುವುದರಿಂದ ಕೊಳೆ ರೋಗ ಒಂದು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅವಕ್ಕೆ ಬೇಕಾದಂತ ಪೂರಕವಾದಂತ ಪೋಷಕಾಂಶ ನಿರ್ವಹಣೆ ಕಾಲಕ್ಕೆ ತಕ್ಕಂತೆ ಮಾಡ್ತಾನೆ ಇರ್ಬೇಕು. ಹೌದು, ಅಲ್ಲಿ ಬರೀ ಔಷಧ ನಂಬ್ಕೊಂಡು ಬದುಕಲಿಕ್ಕಾಗಲ್ಲ. ಆಗುದಿಲ್ಲ, ಔಷಧವನ್ನು ನಂಬ್ಕೊಂಡು ಬದುಕಲಿಕ್ಕೆ ಆಗುದಿಲ್ಲ. ಪ್ರತಿ 2 ವರ್ಷಕ್ಕೊಮ್ಮೆ ನಾವು 1 ಎಕರೆಗೆ ಸುಮಾರೊಂದು 2.5-3 ಕ್ವಿಂಟಲ್ ಕೃಷಿ ಸುಣ್ಣವನ್ನು ಬಳಸ್ತಾ ಇದ್ದೀವಿ. ಮತ್ತೆ ಬಸವಿಗಾಲುವೆಯಲ್ಲಿ ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೆ ನೀರು ನಿಲ್ಲಬಾರದು, ಅದನ್ನು ಕೂಡ ಮಾಡ್ತಾ ಇದ್ವಿ. ಕಾಲಕಾಲಕ್ಕೆ ಮಾಡುವ ಕೆಲಸವನ್ನು ನಿರ್ವಹಿಸಿದ್ರೆ ರೋಗ ಹತೋಟಿ ಕ್ರಮ ಆದಾಗೆ ಇನ್ನೊಂದು ಮಾರ್ಗ ಏನು ಅಂತ ಕೇಳಿದ್ರೆ, ಯಾವುದೇ ರೀತಿಯಲ್ಲಿ ಬೇಕಾದಂತ ಮಳೆ ಬಂದರೂ ರೋಗ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಮಳೆಗಾಲದೊಳಗೆ ನಮ್ಗೆ ನೀರೇನು ಸಮಸ್ಯೆ ಇರಲ್ಲ, ಸಾಕಷ್ಟು ಮಳೆ ಆಗತ್ತ ಅನ್ನೋ ಭರವಸೆ ಇದೆ. ಆದ್ರೆ ಚಳಿಗಾಲ ಬಂತು, ಬೇಸಿಗೆ ಕಾಲ ಬಂತು, ಅವಾಗ ಏನರ ಸಮಸ್ಯೆ ಆಗತ್ತೆ ನಿಮಗೆ? ಇಲ್ಲ, ನಮಗೆ ಇಲ್ಲಿ ಬೇಸಿಗೆಗಾಲದಲ್ಲಿ ಕೃಷಿ ಭೂಮಿಗೆ ನೀರು ಕೊಡಬೇಕಾದ್ದು ಸ್ವಾಭಾವಿಕ. ಈಗ ನಾವು ಜೆಟ್ ಅಂತೇಳಿ ಇದರ ಮೂಲಕ ಬೋರ್ವೆಲ್ನಿಂದ ನೀರು ಕೊಡುವಂತ ಒಂದು ವ್ಯವಸ್ಥೆ ಇದೆ. ಇನ್ನೊಂದು ತೋಟದಲ್ಲಿ ಬೋರ್ವೆಲ್ನಿಂದ ಡ್ರಿಪ್ ಇರಿಗೇಷನ್, ಅದರಿಂದ ವ್ಯವಸ್ಥೆ ಇದೆ. ಬೇಸಿಗೆಗಾಲ 1-4 ತಿಂಗಳು ಅಡಿಕೆ ತೋಟಕ್ಕೆ ನೀರು ಬೇಕೇ ಬೇಕು, ತೆಂಗಿಗೂ ನೀರು ಬೇಕು. ನೀವು ಮಾಡಿದಂತ ವ್ಯವಸ್ಥೆಯಿಂದ ಸಾಕಷ್ಟು ಕೊಡ್ತೀರ? ಅದಕ್ಕೆ ಕೊಡ್ತೇವೆ, ತುಂಬಾ ಕೊಡ್ತೇವೆ. ಈಗ ಡ್ರಿಪ್ ಪದ್ಧತಿಯಲ್ಲಿ ನಾವು 1 ಗಿಡಕ್ಕೆ ಸುಮಾರು 1 ದಿನಕ್ಕೆ 12 ಲೀಟರ್ ತನಕ ಡ್ರಿಪ್ ಪದ್ಧತಿಯಲ್ಲಿ ಕೃಷಿ ಭೂಮಿ ಕೊಟ್ಟಿದ್ದುಂಟು. ತೆಂಗಿನ ಗಿಡಕ್ಕೆ ಸುಮಾರು 1-60 ಲೀಟರ್ ನೀರು ಕೊಟ್ಟಿದ್ದುಂಟು. ಇನ್ನು ಜೆಟ್ ಪದ್ಧತಿಯಲ್ಲಿ 1 ಎಕರೆಯಲ್ಲಿ ನಾವು ಸುಮಾರು 3 ತಾಸು ತನಕ ನೀರನ್ನು ಕೊಡ್ತಾ ಇದ್ವಿ. ಇದು ಕೂಡ ಉತ್ತಮ ಇಳುವರಿಗೆ ಕಾರಣ ಆಗಿರಬಹುದು. ಮತ್ತೆ ನೀವು ರೈತರಲ್ಲದೆ ಈ ಕೋಕೋ ಬೆಳೆಯ ಬೆಳೆಗಾರ ಸಂಘದ ಒಂದು ಅಧ್ಯಕ್ಷರಾದ್ರಿ, ಅದು ಹೇಗೆ ಅನಿಸ್ತಾ ಇದೆ ಮತ್ತು ಎಷ್ಟು ಜನ ರೈತರು ಕೋಕೋ ಬೆಳೀತಾ ಇದ್ದಾರೆ, ಏನ್ ಅನುಕೂಲ ಆಗಿದೆ? ಇದು ಒಂದು ವಿಷಾದನೀಯ ಸಂಗತಿ. ತಾವು ಕೇಳ್ತಾ ಇದ್ರಿ, ನಾವು ಹೇಳ್ತಾ ಇದ್ದೇವೆ. ಇದು ಒಂದು ಅಭಯಾರಣ್ಯ ಪ್ರದೇಶ. ನಾನು ಸುಮಾರು ಕೋಕೋ ಬೆಳೆಗಾರರ ಸಂಘದ ಅಧ್ಯಕ್ಷನಾಗಿ ಈ ಒಂದು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 68 ರೈತರಿಗೆ ಕೋಕೋ ಗಿಡವನ್ನು ತಂದು ಅವರ ಭೂಮಿಯಲ್ಲಿ ನಾಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿವಿ. ಅದೇ ರೀತಿ ತೋಟಗಾರಿಕೆ ಇಲಾಖೆಯವರು ಅದಕ್ಕೆ ಪೂರಕವಾಗಿ ಸಹಾಯಧನವನ್ನು ಕೂಡ ರೈತರಿಗೆ ಕೊಟ್ಟಿದ್ದಾರೆ, ಗೊಬ್ಬರವನ್ನು ಒದಗಿಸಿದ್ದಾರೆ. ತದನಂತರದಲ್ಲಿ ಇನ್ನೇನು 1-3 ವರ್ಷದಲ್ಲಿ ಉತ್ತಮವಾದ ಕೋಕೋ ಬೆಳೆ ಬರಲಿಕ್ಕೆ ಶುರುವಾಯಿತು. ಆ ಒಂದು ಸಂದರ್ಭ ನಮಗೆ ಈ ಹವಾಗುಣದಲ್ಲಿ ಅದು ಆಗ್ತದೆ ಹೇಳುವಂತ ಒಂದು ವಿಚಾರದಲ್ಲಿ ನಾವು ಹೊಂಟಿದ್ದು. ತದನಂತರದಲ್ಲಿ ಕಾಡು ಪ್ರಾಣಿಯ ನಷ್ಟಗಳು ಏನಾಗಬಹುದು ಹೇಳುವಂತ ವಿಚಾರ ಕೂಡ ನಾವು ಮಾಡಿಲ್ಲಾಗಿತ್ತು. ಆಮೇಲೆ ಕಾಡು ಪ್ರಾಣಿಯ ಒಂದು ತೊಂದರೆಯಿಂದ 3 ಜಾತಿಯ ಅರಣ್ಯದಲ್ಲಿ ಇರುವಂತಹ ಕಾಡು ಪ್ರಾಣಿಗಳು, ಆ ಒಂದು ಕಾಡು ಪ್ರಾಣಿಯಿಂದ ಕೋಕೋ ಬೆಳೆಯಲ್ಲಿ ಇಲ್ಲಿ ವಿಶೇಷವಾಗಿ ಯಾವುದೇ ರೈತ ಅಭಿವೃದ್ಧಿ ಕಾಣಲಿಕ್ಕೆ ಆಗಲಿಲ್ಲ. ಹಾಗಾಗಿ ಕಾಡು ಪ್ರಾಣಿಗಳು ಯಾವ ರೀತಿಯಾಗಿ ನಿಮ್ಗೆ ತೊಂದರೆ? ಕಾಡು ಪ್ರಾಣಿಗಳು ಕೋಕೋ ಬೆಳೆಗೆ ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ನಮ್ಮಲ್ಲಿ ಹಳ್ಳಿ ಭಾಷೆಯಲ್ಲಿ ನಾವು ಹೇಳುವುದು ಸಾಳಂದರ್ ಕಾಟಂದರ್ ಪಾಕ್ ಮಾಂಜರ್ ಅಂತೇಳಿ, ಈ ಒಂದು 3 ಪ್ರಾಣಿಯಿಂದ ಆ ಕೋಕೋ ಬೆಳೆ ಏನಿದೆ ಅದು ಇನ್ನೇನು ಬೆಳತ್ತು ಹಣ್ಣಾಗುವ ಒಂದು ಹಂತದಲ್ಲಿ ಆ ಕಾಡು ಪ್ರಾಣಿಗಳು ರಾತ್ರಿ ಸಮಯದಲ್ಲಿ ಬಂದು ತಿಂದು ಹಾಳು ಮಾಡುವಂತಹದ್ದು. ಇದು ರೈತನಿಗೆ ತುಂಬಾ ನಷ್ಟ ಆಯ್ತು. ಇದನ್ನು ನೋಡಿದ ಸಂಘಟನೆ ಮಾಡದಂತ ರೈತರ ಗುಂಪುಗಳು ಕೋಕೋ ಗಿಡನ ಸುಮಾರು ಜನ ಕಡಿದು ತೆಗೆದ್ರು. ಯಾಕೆ? ಇದರಿಂದ ನಾವು ಬೆಳೆ ತೆಗಿಲಿಕ್ಕೆ ಆಗುದಿಲ್ಲ, ಕಾಡು ಪ್ರಾಣಿಗಳನ್ನು ತೋಟದ ಒಳಗಡೆ ತಂದ ಹಾಗೆ ಆಗ್ತದೆ ಹೇಳುವ ಕಾರಣದಿಂದ ಕೊಕ್ಕೋ ಬೆಳೆಯಲ್ಲಿ ಅದ್ಭುತವಾದ ಸಾಧನೆ ಮಾಡ್ಲಿಕ್ಕೆ ಆಗಲಿಲ್ಲ. ನಮ್ಮಲ್ಲಿ ಸುಮಾರು ಜನ ರೈತರು ಬೇರೆ ಬೇರೆ ಜಾತಿಯ ಹಣ್ಣನ್ನು ತಂದು ನೆಟ್ಟಿದ್ದಾರೆ. ಆದ್ರೆ ಇದು ಹಣ್ಣಿನ ಬೆಳೆ ಅವರ ಸ್ವಂತ ಉಪಯೋಗಕ್ಕಾಗಬಹುದೇ ವಿನಃ ಮಾರಾಟಕ್ಕಾಗಿ ಯಾವುದೇ ಹಣ್ಣಿನ ಬೆಳೆಯನ್ನು ಮಾಡಿದ್ರು ಇಲ್ಲಿ ಸಕ್ಸಸ್ಫುಲ್ ಆಗ್ಲಿಕ್ಕೆ ಆಗುದಿಲ್ಲ. ತರಕಾರಿ ಹೂವು ಅಂತವೆಲ್ಲ ಅವೆಲ್ಲ ಮನೆ ಬಳಕೆಗೆ ಮಾತ್ರ ಮಾಡಬಹುದು, ಮಾರಾಟಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಅಲ್ಲ? ಅದು ಕಾಡು ಪ್ರಾಣಿಯ ಕಾಟನೆ. ಮತ್ತೆ ಇರುವಂತ ರೈತರು ಉತ್ತಮವಾದ ರೈತರು ಏನಿದ್ದಾರೆ, ಅವರ ಕೃಷಿ ಭೂಮಿಯನ್ನು ಸಂಪೂರ್ಣವಾಗಿ ಅಡಿಕೆ ತೆಂಗು ಕಾಳುಮೆಣಸು ಏಲಕ್ಕಿ ಈ ಒಂದು ಭೂಮಿಗೆ ಪರಿವರ್ತನೆ ಈಗಾಗಲೇ ಮಾಡಿದ್ದಾರೆ. ಇನ್ನು ತರಕಾರಿಯನ್ನು ಮನೆ ಬಳಕೆ ಬಿತ್ತು ಯಥೇಚ್ಛವಾಗಿ ಬೆಳಿಬೇಕು ಹೇಳುವಂತಹ ಸಂದರ್ಭದಲ್ಲಿ ರೈತನಿಗೆ ಮತ್ತೆ ಭೂಮಿಯ ಕೊರತೆ ಇದೆ. ಇಲ್ಲಿ ಅತಿ ಸಣ್ಣ ರೈತರು ತುಂಬಾ ಇದ್ದಾರೆ, ಬಿಟ್ರೆ ದೊಡ್ಡ ರೈತರು ಬಹಳ ಕಮ್ಮಿ ಇದ್ದಾರೆ. ಈ ಸಣ್ಣ ಮತ್ತು ಅತಿ ಸಣ್ಣ ರೈತರು ಇರುವ ಭೂಮಿಯಲ್ಲಿ ಅಡಿಕೆ ತೆಂಗು ಕಾಳುಮೆಣಸು ಹಚ್ಚಿಕೊಂಡು ಈಗಾಗಲೇ ಎಲ್ಲ ಭೂಮಿಯನ್ನು ಹಸಿರಾಗಿ ಇಟ್ಟುಕೊಂಡಿದ್ದಾರೆ. ಕಾರಣ, ಮಾರಾಟದ ತರಕಾರಿ ಮಾಡ್ಲಿಕ್ಕೆ ಅವನಿಗೆ ಸ್ಥಳದ ಅಭಾವ ಇದೆ. ಆ ಕಾರಣದಿಂದ ಅವನು ಮನೆಗೆ ಬೇಕಾಗುವಷ್ಟು ತರಕಾರಿ ಮಾಡ್ತಾನೆ, ಬಿಟ್ರೆ ಮಾರಾಟಕ್ಕೆ ಯಾವುದೇ ತರಕಾರಿ ಇಲ್ಲ. ಎಷ್ಟೋ ರೈತರು ಸಾಕಪ್ಪ ಈ ಕೃಷಿಯಲ್ಲಿ ಕಷ್ಟ, ನಮ್ಮ ಮಕ್ಕಳು ಈ ಕಷ್ಟ ಅನುಭವಿಸಬೇಡ, ಐಟಿ ಬಿಟಿ ಮಾಡ್ಕೊಂಡು ಬೆಂಗಳೂರು ಕಡೆನೋ ಬೇರೆ ಕಡೆನೋ ಹೋಗ್ಲಿ ಅಂತೇಳಿ ಅಂತಾರೆ. ನಿಮ್ ಮಗ ಮತ್ತೆ ಕೃಷಿಯಲ್ಲೇ ತೊಡಕೊಳ್ಳಿ ಅಂತೇಳಿ ಒಂದು ಅವನ ತೀರ್ಮಾನನೂ ಇದೆ, ನಿಮ್ ತೀರ್ಮಾನನೂ ಇದೆ. ಹೇಗೆ ಈ ತೀರ್ಮಾನದ ಹಿಂದಿನ ಗುಟ್ಟು ಏನು? ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ತಂದೆ ಮತ್ತು ಅಜ್ಜನನ್ನು ನೆನಪು ಮಾಡಿಕೊಳ್ಳುವಂತಹದ್ದು. ಈ ಒಂದು ಕೃಷಿ ನಾವು ಸಣ್ಣ ಇರುವಾಗ ಮೈ ತುಂಬಾ ಬಟ್ಟೆ ಹಾಕ್ಲಿಕ್ಕೂ ಕಷ್ಟ ಇತ್ತು ಹೇಳುವಂತಹ ಪರಿಸ್ಥಿತಿಯಲ್ಲಿ ನಮ್ಮ ಜೀವನ ಶೈಲಿ ಬಂದಿರುವಂತಹದ್ದು. ಈಗಿನ ಮಟ್ಟದಲ್ಲಿ ನಾವು ಒಂದು ಹಂತದಲ್ಲಿ ಈಗ ಮೇಲೆ ಬರ್ತಾ ಇರುವುದು ಕೃಷಿಯಿಂದ ಹೇಳುವಂತಹದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದನ್ನಷ್ಟು ವಿಚಾರ ಮಾಡಿದಾಗ ಒಂದನೇ ಹಂತದಲ್ಲಿ ನಮಗೆ ಕೃಷಿ ಉತ್ತಮ ಹೇಳುವಂತಹದ್ದು, ಎರಡನೇ ಹಂತದಲ್ಲಿ ಯಾವುದೇ ಸಿಟಿಯಲ್ಲಿ ಹೋದ್ರೆ ಈಗಾಗಲೇ ಈಗ 2 ವರ್ಷದಿಂದ ಬಂದಿರುವಂತಹ ಜೀವನಕ್ಕೆ ಒಂದು ಮಾರಕ ರೋಗ ಇದು, ಒಂದು ಮಕ್ಕಳನ್ನು ಹೊರಗೆ ಬಿಟ್ಟು ನಾವು ನೆಮ್ಮದಿಯಿಂದ ನಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ ಮನೆ ಹತ್ರ, ಇದು ಒಂದು ಕಾರಣ. ಎರಡನೇದಾಗಿ ಪಟ್ಟಣದಲ್ಲಿ ಹೋಗಿ ಅಲ್ಲಿಯ ಒಂದು ಪೊಲ್ಯೂಷನ್, ಏನು ಅಲ್ಲಿ ವಾತಾವರಣ ಇದೆ, ಆ ಒಂದು ವಾತಾವರಣಕ್ಕಿಂತ ನಮ್ಮ ಹಳ್ಳಿಯ ವಾತಾವರಣ ಉತ್ತಮ. ಅಂದ್ರೆ ಆರೋಗ್ಯ ಎಷ್ಟು ಉತ್ತಮನೋ ಅಷ್ಟು ಮನುಷ್ಯ ಆರೋಗ್ಯವಾಗಿರ್ತಾನೆ. ವಾತಾವರಣ ಎಷ್ಟು ಚೆನ್ನಾಗಿದೆ ಅಷ್ಟು ಅವನ ಆರೋಗ್ಯ ಚೆನ್ನಾಗಿರ್ತದೆ. ಇದನ್ನೆಲ್ಲ ಅರಿತುಕೊಂಡು ಕೃಷಿ ಮಾಡಬೇಕು ಹೇಳುವಂತದ್ದು ಒಂದು. ಆದ್ರೆ ನಮ್ಮ ಭಾರತ ಕೃಷಿ ಪ್ರಧಾನವಾದ ಭಾರತ, ಈ ಒಂದು ಕೃಷಿ ಪ್ರಧಾನವಾದ ಭಾರತದಲ್ಲಿ ಬೇಕಾದ ರೀತಿಯಲ್ಲಿ ಕೃಷಿ ಮಾಡಿ ಬದುಕಬಹುದು ಹೇಳುವ ಉದ್ದೇಶವನ್ನು ಇಟ್ಟುಕೊಂಡು ಬದುಕಲಿಕ್ಕೆ ಬೇಕಾಗುವಷ್ಟು ಈಗಾಗಲೇ ಮಗ ವಿದ್ಯೆ ಕಲ್ತಿದ್ದಾನೆ, ಕೃಷಿ ಪೀರಿಯಡ್ಗೆ ಬರಲಿ, ಈ ಕೃಷಿ ಮುಂದಿನಿಂದ ಯುವ ಪೀಳಿಗೆ ಮುಂದುವರ್ಸ್ಕೊಂಡು ಹೋಗುವಂತ ಒಂದು ಆಗಲಿ ಹೇಳುವ ಕಾರಣದಿಂದ ಕೃಷಿ ಪೀರಿಯಡ್ಗೆ ಅವನನ್ನು ಕರ್ಕೊಂಡ್ಬಂದಿರುವಂತದ್ದು. ಈಗ ಹೊಸ ಪೀಳಿಗೆ, ಅದೂ ಮಕ್ಕಳು, ಈ ವಯಸ್ಸಿಗೆ ಬಂದಂತ ಮಕ್ಕಳು ಕೃಷಿ ಒಳಗೆ ಯಾವ ರೀತಿ ಅವರ ನೋಟ ಇದೆ, ಮತ್ತೆ ಹೊಸದಾಗಿ ಬರುವಂತ ತಂತ್ರಜ್ಞಾನ, ಹೊಸದಾಗಿ ಬರುವಂತ ಎಲ್ಲ ವಿಷಯಗಳ ಮೂಲಗಳು ಬೇರೆ ಆಗಿದೆ, ಬೆಳೆಗಳ ಆಯ್ಕೆ ಬೇರೆ ಆಗಿದೆ, ತಂತ್ರಜ್ಞಾನ ಬೇರೆ ಆಗಿದೆ. ಅವ್ರು ಬರೋದ್ರಿಂದ ಈ ಎಲ್ಲ ಬೆಳವಣಿಗೆ ನಮ್ಮ ತೋಟದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಉತ್ತಮವಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ. ನಮಗೆ ಈ ಆಪ್ ಮೊಬೈಲ್ ಇದ್ರ ಬಗ್ಗೆ ನಾವು ಹಳ್ಳಿಯಲ್ಲಿ ಇರೋರು ಅಷ್ಟೊಂದು ಜ್ಞಾನ ಇರಲಿಲ್ಲ. ನಮಗೆ ಈಗಾಗಲೇ ನಮ್ಮ ಮಗ ಕೂಡ ಮನೆಗೆ ಬಂದಿರುವಂತಹದ್ದು. ಎರಡನೇದಾಗಿ ಮನೆಯಲ್ಲಿ ವೈಫೈ ಇರುವುದರಿಂದ ನಾವು ಎಲ್ಲಾ ಬೆಳೆ ಬಗ್ಗೆ ಅಥವಾ ಒಂದು ಈಗ ನಾವು ಮಾಡಿರುವ ಬೆಳೆಯ ಮಾರ್ಕೆಟ್ ಯಾವ ರೀತಿಯಲ್ಲಿ ಹೋಗ್ತಾ ಇದೆ, ಏರಿಳಿತ ಏನಾಗ್ತಾ ಇದೆ, ಇದನ್ನಷ್ಟು ನಾವು ಮನೆಯಲ್ಲೇ ಕುಂತು ವೀಕ್ಷಣೆ ಮಾಡಲಿಕ್ಕೆ ನಮಗೊಂದು ಅನುಕೂಲ ಆಗಿದೆ. ಇದು ಒಂದು ದೃಷ್ಟಿ ಇಟ್ಟುಕೊಂಡಾಗ ನಾವು ವಿದ್ಯೆಯನ್ನು ಒಂದು ಕಲ್ತ್ರೆ ಮನೆಯಲ್ಲಿ ಕೃಷಿ ಜೊತೆಯಲ್ಲಿ ಬೇರೆ ಬೇರೆ ಮಾರ್ಗವನ್ನು ಮನೆಯಲ್ಲೇ ಕುಂತು ಮಾಡಬಹುದು. ಇದನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ. ಕೃಷಿ ಒಂದೇ ಮಾಡ್ಕೊಂಡು ಇರಬೇಕು ಮಗ ಹೇಳುವಂತದ್ದಲ್ಲ. ಈಗಿನ ಎಷ್ಟೋ ಜನ ಬೆಂಗಳೂರಲ್ಲಿ ಜಾಬ್ ಮನೆಯಲ್ಲೇ ಕುಂತು ಮಾಡುವಂತವ್ರು ಇದ್ದಾರೆ, ಆಗ್ಲಿಕ್ಕೆ ಆಗುದಿಲ್ಲ ಹೇಳುವಂತದ್ದಲ್ಲ. ಆದ್ರೆ ಅದನ್ನು ಅಷ್ಟು ವಿಚಾರ ಮಾಡಿದಾಗ ಮನೆಯಲ್ಲಿ ಕೃಷಿ ಜೊತೆಯಲ್ಲಿ ಬೇರೆ ಉದ್ಯೋಗವಿದ್ರೆ ಮಾಡಬಹುದು ಹೇಳುವಂತಹದ್ದು ಮಗನಿಗೆ ಹೇಳಿಕೊಟ್ಟೆ. ಆಮೇಲೆ ಮಗ ಅಂದ, ಇಲ್ಲ ನಮ್ಮ ಕೃಷಿ ಜೊತೆಯಲ್ಲಿ ನಾನು ಜೇನು ಪೆಟ್ಟಿಗೆಯನ್ನು ಮಾಡ್ತಿದ್ದೆ ಅಂತೇಳಿ. ನಾನು ಸಂಬಂಧಪಟ್ಟ ಇಲಾಖೆಯವರ ಜೊತೆ ಚರ್ಚೆ ಮಾಡಿದೆ, ಮುಂದಿನ ದಿವಸದಲ್ಲಿ ನಮ್ಮ ಕೃಷಿ ತೋಟದಲ್ಲಿ ಜೇನು ಪೆಟ್ಟಿಗೆಯನ್ನು ಇಟ್ಟರೆ ಮಗನಿಗೂ ಒಂದು ಆದಾಯದ ಮೂಲ ಗೊತ್ತಾಗ್ತದೆ. ಕೃಷಿ ಆದಾಯ ಮೂಲದ ಕೃಷಿಗೆ ಪೂರಕವಾಗಿ ಜೇನು ಕೂಡ ಒಂದು ಆದಾಯದ ಮೂಲ. ಇಷ್ಟೆಲ್ಲ ಮಾಹಿತಿ ಹಂಚಿಕೊಂಡ್ರಿ ಸದಾಶಿವ ದೇಸಾಯಿ ಅವರು, ನಿಮಗೆ ಧನ್ಯವಾದ, ನಮಸ್ಕಾರ. ಧನ್ಯವಾದ. ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡವರು ಸದಾಶಿವ್ ಕಮಲಾಕರ್ ದೇಸಾಯಿ, ಸಂದರ್ಶಕರು ಎಚ್ ಬಿ ರಾಮಡಗಿ. ಪಕ್ಷಿಯೋ ಸಹ ಖೇತ್ ಬಚಾ ಲೇತೇ ಘಾತಕ ರಸಾಯನೋ ಕೈಸೆ ಬಚಾ ಮತಲಬ ಬೇಟ ಬೇಟಾ ತು ಜೊ ಅಂದಾಜು ರಸಾಯನ ಮಿಲಾತಾ ಹೈನಾ ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹಿ ಕಮಜೋರ್ ಪಡ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ ಹೋಗಿ ಹೈ ಅರೆ ಪಹಲೆ ಐಸಾ ನಹೀ ಥಾ ಪೂಛನಾ ಅಪ್ನೆ ಬಡೆ ಬುಜುರ್ಗೋ ಸೆ ಕೈಸೆ ಫಸಲ ಲಹಲಾತಿ ಥೀ ಶುದ್ಧತಾ ಝಲಕತಿ ಥೀ ಮಾಟಿ ಭೀ ತಂದುರಸ್ತ ಔರ್ ಲೋಗ್ ಪಹಲೀ ವಾಲಿ ಬಾತ್ ಕಹಾ ಪರಂತು ಸಭಿ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೆ ಫಸಲ್ ಉಗಾ ರಹೆ ಪರ್ಚಾ ಕಮ್ ಔರ್ ಉಪಜ್ ಕೀ ಕೀಮತ್ ಭೀ ಬೆಹತರ್ ಪಾ ರಹೆ ಸಚ್ ಹೈ ರೆ ಬೇಟೆ ಎಕ್ಸ್ಪೀರಿಯನ್ಸ್ ಸೆ ಬತಾ ರಹೆ ಹೈ ಧೂಪ್ ಮೇ ಬಾಲ್ ಸ್ಪ್ರೇ ನಹೀ ಕಿಯಾ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಕಲ್ ಸೇ ಭೀ ಖೇತಿ ಶುರೂ ಕರೂಂಗಾ ಮಾಟಿ ಸೆ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಜೇನು ಸಾಕಾಣಿಕೆ ಕುರಿತು ದೊಡ್ಡಕೆರೆ ಹಾಡಿನ ಬಾಳ ಗ್ರಾಮದ ವೆಂಕಟರಮಣ ಭಟ್ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ವೆಂಕಟರಮಣ ಭಟ್ ಅವರಿದ್ದಾರೆ. ಹಾಡಿನ ಬಾಳ ಹತ್ರ ದೊಡ್ಡಕೆರೆ ಅಲ್ಲಿ ತೋಟದಲ್ಲೇ ಮನೆಯನ್ನು ಮಾಡಿಕೊಂಡಿದ್ದಾರೆ. ಅವರು ಜೇನು ಸಾಕಾಣಿಕೆ ಮಾಡ್ತಾರೆ. ನಮಸ್ಕಾರ ವೆಂಕಟರಮಣ ಅವರು. ನಮಸ್ಕಾರ. ತೋಟದಲ್ಲೇ ಮನೆ, ತೋಟದಲ್ಲೇ ಜೇನು, ಮತ್ತೆ ಮಣ್ಣಿನ ಜೊತೆ ಮಾತುಕತೆ. ಹೌದು, ರೈತರ ಉಸಿರೇ ಈ ಮಣ್ಣು. ಇನ್ ಎರಡನೇದ ನಮ್ಮ ಹತ್ತಿರ ಒಡನಾಡಿ ಅಂದ್ರೆ ಜೇನು. ಇದು ನಮ್ಮ ತಂದೂರಿಂದ ಬಂದದ್ದು. ನಮಗೆ ಇದು ಬರೀ ಬರಡು ಪ್ರದೇಶ ಆಗಿತ್ತು. ಇದು ರಾಜ್ಯ ಸರ್ಕಾರದಿಂದ ನಮಗೆ ಇದು ಕೊಟ್ಟದ್ದು. ನಮ್ಮ ತಂದೂರಿಗೆ ಒಂದ್ ಕೆಲವು ವರ್ಷ ಅನಾನಸ್ ಬೆಳೆದ್ವಿ. ಅದ್ರಲ್ಲಿ ನಮ್ಗೆ ಗೀಟ್ಲಿಲ್ಲ. ಅದ್ರ ಜೊತೆ ಈ ಅಡಿಕೆ ಗಿಡ ಹಾಕೊಂಡು ಜೇನು ಇಟ್ಟೆ ನೋಡು ಅಂತೇಳಿ. ಆ ಜೇನು ನನಗ ಒಂದ್ ಕಾಲದಲ್ಲಿ ಊಟ ಕೊಡ್ತು. ಈಗ ಒಂದ್ ಎರಡು ಮೂರು ವರ್ಷ ಇತ್ತ ಏನಾಯ್ತು ಅಂತ ಹೇಳಿದ್ರೆ ಅದಕ್ಕೆ ಬರೆದಂತ ರೋಗ ಮತ್ತೆ ಕೆಲವು ಪೂರಕವಾದ ಹೂಗಳಿಲ್ಲದಿರೋದ್ರಿಂದ ಬರಡಾಗೋಯ್ತು. ಅದು ಈ ವರ್ಷ ಸ್ವಲ್ಪ ಪ್ರಗತಿಯಲ್ಲಿ ಅದೇ ನೋಡ್ಬೇಕು. ಒಂದು 5 ಎಕರೆ ಗೌರ್ಮೆಂಟ್ ಜಮೀನನ್ನ ಅತಿಕ್ರಮಣ ಮಾಡಿ ಊರು ಹೋಗ ನನಗೆ ಬೇಕಾದಂತ ಬೆಳೆಯನ್ನು ಗಿಡಗಳನ್ನ ಹಾಕಿದ್ದೇನೆ ಅದರಲ್ಲಿ. ಅದಕ್ಕೂ ಅವರು ಏನು ತೊಂದರೆ ಮಾಡಲಿಲ್ಲ. ಅವ್ರಿಗೂ ರಕ್ಷಣೆ ಆಯ್ತಲ್ಲ ಸರ್. ಅದು ಅವ್ರ ಗಿಡ ಅವ್ರು ಬ್ಯಾಡದಿರೋ ಗಿಡ ಅವ್ರು ಕಟ್ಕೊಂಡು ಹೋಗ್ಲಿ. ಈ ಉಳಿದ ಗಿಡವನ್ನ ನಾನು ಸಂರಕ್ಷಣೆ ಮಾಡಿದ್ದೇನೆ. ಅದ್ರ ಮೂಲಕವಾಗಿ ಜೇನು ಅಭಿವೃದ್ಧಿ ಆಗಿದೆ. ಜೇನಲ್ಲಿ ಎಷ್ಟು ವ್ಯಾಲಿಟಿ ಇದೆ ಅಂದ್ರೆ ಒಂದು 2-3 ವ್ಯಾಲಿಟಿ ಇದೆ. ನಮ್ಮಲ್ಲಿ ಬಾಳುವಂತ ಜೇನು ಬಿಳಿ ದೊಡ್ಡ ಅಂತ ಹೇಳ್ತೇವೆ ನಾವು. ಅದ್ರ ಈ ಕೆಲವು ಜನ ಏನ್ ಹೇಳ್ತಾರೆ, ಕೆಲವು ಸ್ವಲ್ಪ ಹುಳ ಹಳೆ ತಾಕಿನ ಅದ್ರ ಬಣ್ಣ ಸ್ವಲ್ಪ ಬದಲಾಯಿಸ್ತದೆ. ಅದು ಅಂದ್ರೆ ಕೊನೆಯ ಕ್ಷಣ ಅದ್ರ ಜೇನಿದು ಅದು ಸತ್ತು ಹೋಗ್ತದೆ. ಅದು ಕಪ್ಪು ತೊಡು ಅಂತ ಹೇಳ್ತಾರೆ. ಮತ್ತೆ ಹೊಡೆಯುದು ಸ್ವಲ್ಪ ಫಾಸ್ಟ್. ಅದು ಎಳೆ ಹುಳ ಯಾರಿಗೂ ಹೊಡೆಯುವುದಿಲ್ಲ. ಮತ್ತೆ ಗೂಡಿಗೂ ಒಳ್ಳೆ ಪ್ರಗತಿ ಇರುತ್ತೆ ಸರ್, ನೀವು ನೋಡಿದ್ರಲ್ಲ ಅದ್ರ. ಹಾಗಾಗಿ ನಾವು ಹೆಚ್ಚ ಹೊಸ ರಾಣಿ ಹೊಸ ಇದನ್ನೇ ಮಾಡ್ಕೊಳ್ತೇವೆ. ಮುಂಚೆ ನಿಮ್ ತಂದೆಯವರು ಸಾಕ್ತಾ ಇದ್ರು ಅಂದ್ರೆ ನಿಮ್ಗೆ ಅವಾಗಿಂದ ಜೇನಿನ ಜೊತೆ ಒಡನಾಟ ಇದೆ? ಇದೆ. ನಮ್ಮ ನಾನು 15 ವರ್ಷದಿಂದ, ನನಗೆ 15 ವರ್ಷದಿಂದ ಒಡನಾಟ ಇದೆ. ನಮ್ ತಂದೆಯವರು ನಾನು 30-40 ವರ್ಷ ಮಾಡಿದ್ರು. ಅವರು ಪಟೇಲರು ಹೋದಾಗಿತ್ತು, ಮೇಲೆ ಒಳ್ಳೆ ರೈತರು ಹೋದಾಗಿತ್ತು. ಈ ಜೇನು ಮೇಲೆ ಅಪಾರ ಪ್ರೀತಿ ಆಗಿತ್ತು ಅವರಿಗೆ. ಒದ್ರು ನೋಡ್ ನಾ ಕಲ್ತೇವೆ ನೋಡು ಅಂತೇಳಿ. ಹಾಗೆ ನನ್ಗೆ ಯಾರು ಕಲಿಸ್ಕೊಡ್ತಾರೆ, ನಾನೇ ಕಲ್ತ್ಕೊಂಡು. ಅಂದ್ರೆ ಅವ್ರು ತೆಗಿಬೇಕಾದ್ರೆ ಮಾಡ್ಬೇಕಾರೆ ನಾವು ಪ್ರೇಮ ಹಿಡಿಯೋದು, ಹಂಗೆ ರಾಣಿ ಯಾವ್ದೋ ನೋಡುದು. ಹಂಗ ಅದರಿಂದ ನನಗೆ ಅನುವಶವಾಗಿ ಬಂತು. ಅದು ಅವರು ಇದೇ ರೀತಿ ಪೆಟ್ಟಿಗೆಯಲ್ಲಿ ಸಾಕ್ತಿದ್ರು. ಹೌದು, ಪೆಟ್ಟಿಗೆಯಲ್ಲಿ ಸಾಕ್ತಿದ್ರು. ಎಷ್ಟು ಉತ್ಪಾದನೆ ಆಗ್ತಿತ್ತು ಅವಾಗ? ಆಗ ಸರ್ ಕೆಜಿ 40 ರೂಪಾಯಿ ಇದ್ದೇಳಿ ನಾವು ವರ್ಷಕ್ಕೆ 1 ಲಕ್ಷ ರೂಪಾಯಿ ದುಡಿತಿದ್ರು. ಈಗ ರೇಟ್ ಹೆಚ್ಚಾಗಿದೆ, ಜೇನು ಇದು ಕಡಿಮೆ ಆಗಿದೆ, ಇಲ್ಲಿ ಕಮ್ಮಿ ಆಗಿದೆ. ಅಂದ್ರೆ ಈ ಬೆಳೆದಿರುವಂತಹ ವಾತಾವರಣ ಸೃಷ್ಟಿಯಾಗಿ ನಮ್ಮಲ್ಲಿ ಅಕಾಲಿಕ ಮಳೆ ಆಗೋಯ್ತು. ಈ ಹೂಗ ಕಾಲಕ್ಕೆ ಸರಿಯಾಗಿ ಬರಲಿಲ್ಲ. ಇದೆಲ್ಲ ತೊಂದರೆಯಿಂದ ಅವರಿಗೂ ಪಾಪ ಜೀವನಕ್ಕಿಲ್ಲ. ಜೇನಿಗೆ ನಾವು ತೆಗೆಯೋದಾಗಿ ಕೆಲವು ತುಪ್ಪ ಸ್ವಲ್ಪ ತುಪ್ಪ ನಾವು ತೆಗೆಯುವುದಿಲ್ಲ. ಯಾಕೆಂದ್ರೆ ಅವರಿಗೆ ಈ ಮುಂದಿನ ಕಾಲ ಹೆಂಗ್ ಬರ್ತದೆ ಗೊತ್ತಾಗುದಿಲ್ಲ. ಬಿಟ್ಟು ಬಿಡ್ತೇವೆ ಅವೇ ಬದುಕಲಿ ಹೇಳಿ. ಆ ಒಂದು ಆ ಬಿಟ್ಟದ್ದು ಹೇಳಿದ್ರೆ ನಮ್ ಕಡೆ ಆಶ್ರಯವಾಗಿ ಬರ್ತವೆ. ನೋಡಿದ್ರಲ್ಲ ಸರ್ ನೀವು, ನಿಮ್ಮೊಂದು 2-3 ಪಿಡಿಗೆ ತೋರಿದ್ರೆ ಅವಾಗೆ ಬಂದಿದ್ದು. ಈ ನಾವಾಗ ಜೇನು ಹಿಡಿಯೋ ಹವ್ಯಾಸ ಅಂದ್ರೆ ಯಾವಾಗೂ ಇಲ್ಲ. ಅವಾಗೆ ಬಂದದ್ದನ್ನ ಸಂರಕ್ಷಣೆ ಮಾಡ್ತೇನೆ. ನಾನಾಗಿ ಎಲ್ಲೂ ಹಿಡೀಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ನಮಗೆ ವಯಸ್ಸು ಆಯ್ತು, ಮತ್ತೆ ಮೇಲೆ ನಮ್ಮ ಇಡೀ ದಿನ ಟೆನ್ಷನ್ ಮಾಡ್ಕೊಂಡು ಜೇನು ಹಿಡೀಲಿಕ್ಕೆ ಆಗುದಿಲ್ಲ. ಅವಾಗೆ ಸರ್ ಬರ್ತವೆ ನಮ್ಮ ಅರ್ಸ್ಕೊಂಡು. ಇದ್ದ ದಿವಸ ದೇವ್ರ ಸೇವೆ ಮಾಡೋದು. ಪೆಟ್ಟಿಗೆ ಇಟ್ಟಿರ್ತೀರಿ, ಅವೇ ಬಂದು ಕುಂತ್ಕೊಳ್ತಾರೆ. ಹೌದು, ಅವೇ ಬಂದು ಕುತ್ಕೊಳ್ತಾರೆ. ಪೆಟ್ಟಿಗೆ ಕ್ಲೀನ್ ಇದ್ರೆ ಆಯ್ತು. ಅವ್ರಿಗೆ ಆ ತವರು, ಈ ನಮ್ಮ ತವರು ಅಂತ ಹೆಣ್ಮಕ್ಳಿಗೆ ತವರು ಇದ್ದಂಗೆ ಅವ್ರಿಗೆ ಆ ತಾವ ಆ ಗೂಡಲ್ಲಿ ಇದ್ದೇವೆ. ಮೊದಲು ಇದ್ದೇವೆ ಅಷ್ಟು ಬೇಗ ಅವ್ರಿಗೆ ಕಲ್ಪನೆ ಮಾಡ್ತೇವೆ. ಅದೇ ಟೈಮಿಗೆ ಬಂದ್ಬಿಡ್ತಾವ. ಈ ಮಳೆಗಾಲ ನಮ್ಮಲ್ಲಿ ಆಹಾರ ಸಾಕಾಗದೆ ಹೋಗ್ತಾವ. ಆ ಟೈಮಿಗೆ ಸ್ವಲ್ಪ ವೀಕ್ ಆಗ್ತವೆ ಗೂಡು, ಹೊಟ್ಟೆಗೆ ಇಲ್ಲ ಅವಕ್ಕೆ ಪಾಪ. ಈ ಬಂದ ನಾವು ಇಲ್ಲಿ ಸರಿ ಆಗ್ತವೆ. ಸರ್ ನಿಮ್ಗೆ 2 ಗುರು ತೋರಿಸಿ ನೋಡಿದ್ರಲ್ಲ ನೀವು. ಅವು ಆ ಪರಿವರ್ತನೆ ಬಂದು ಇನ್ನು ಒಂದು ತಿಂಗಳಿ ಅವು ಆಟೋಮೆಟಿಕ್ ಚೇಂಜ್ ಆಗ್ತವೆ. ಪೆಟ್ಟಿಗೆ ಮುಂಚೆ 100 ಇದ್ವು. ಹೌದು, ಈಗ ಬರೀ 10. ಈಗ ಒಂದು 10-15 ಉಳದೆ. ಆದ್ರೆ ಈ ನಮ್ಮ ಸರ್ ಸ್ವಲ್ಪ ಇಂಟ್ರೆಸ್ಟ್ ಹೋಯ್ತು. ಯಾಕೆಂತ ಹೇಳಿದ್ರೆ ಅದ್ರಿಗೆ ಮಾಡಿದ್ರೆ ಸರ್ ಈಗ ನಾವೊಂದು ಹವಾಮಾನಕ್ಕೆ ರೈತನಿಗೆ ಅದು ಏನೂ ದಕ್ಕುದಿಲ್ಲ. ಈ ನಮ್ಮಲ್ಲಿ ಒಂದು ಗಾದೆ ಇದೆ, ಆರೋಗ್ಯ ಸಂಬಾರ ಆಗ್ತಾರೆ ಅವರು ಅಂತೇಳಿ. ಅದಾಗ ಬಂದವರು ಕುಂತಾದ್ರೆ ವರ್ಷಕ್ಕೆ ಒಂದು 2 ಸೀಸನ್ ಸಿಕ್ಕಿದ್ರೆ ಸಾಕು ನಮ್ಗೆ. ಅದು ಅವರು ಫುಲ್ ಸೀಸನ್ ಬೇಕು, ಮತ್ತು ಅದರಿಂದ ನಾವು ಬದುಕಬೇಕು ಅನ್ನೋದಿಲ್ಲ. ಪ್ರಕೃತಿಯಲ್ಲಿ ಇರಲಿ ಒಂದು ದೃಷ್ಟಿಯಿಂದ ಮಾಡ್ಕೊಂಡಿದ್ದೇವೆ. ಪ್ರಕೃತಿಗೂ ಸಹಾಯ ಮಾಡ್ತಾವು ಖಂಡಿತ. ಈ ಅಡಿಕೆ ಮತ್ತು ತೆಂಗು ಇದೆಲ್ಲ ಪರಾಗಸ್ಪರ್ಶಕ್ಕೆ ನಂಬರ್ 1 ಕೆಲಸ ಅವ್ರದ್ದು. ನಮ್ಮ ಹತ್ರ 3-4 ಎಕರೆ ಅಡಿಕೆ ದೊಡ್ಡ ಇದೆ. ಅದ್ರ ಪರಾಗಸ್ಪರ್ಶ ಎಲ್ಲರಿಗಿಂತ ನಮ್ಮ ಇಳಿ ಚಲೋ ಇದೆ. ನನಗದು ಖುಷಿಯಾಗಿದೆ. ಮತ್ತೆ ಅದ್ರ ಜೊತೆಗೆ ನಮ್ಮಲ್ಲಿ ಮಿಶ್ರೇನು ಇದೆ, ಒಂದು 15 ಗೂಡು ಇದೆ. ಅದನ್ನ ನಾವು ಪ್ರಕೃತಿ ನಾವು ಮುಟ್ಲಿಕ್ಕೆ ಹೋದ್ರೆ ಹಂಗೆ ಬಿಟ್ಟು ಬಿಟ್ಟಿದ್ರೆ ಅವಾಗ ಡಿವೈಡ್ ಆಗಿ ಕಂಡಲು ಕತ್ತಿದ್ದಾವೆ. ಅದ್ರಿಂದ ನಮಗೂ ಉಪಯೋಗ ಆಗ್ತದಲ್ಲ. ಮತ್ತೆ ಅದು ಈ ಜೇನು ನಂಗೆ ಒಳ್ಳೆ ತುಪ್ಪ ಕೊಡುವ ಜಾತಿ ಅಲ್ಲ. ಅವು ಅವ್ಕ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ತೇವೆ. ಜೇನು ಹಂಗಲ್ಲ, ಅದ್ರ ಮಿಕ್ಕಿ ತುಪ್ಪ ಮಾಡ್ತವೆ. ಹೊಟ್ಟೆ ತುಂಬ ಅವ್ರ ಅವ್ರ ಹೊಟ್ಟೆ ತುಂಬ ನಮ್ಮ ಹೊಟ್ಟೆನ ತುಂಬತಾವು. ಇವೇ ತಳಿನ ಬರ್ತಾವ ವರ್ಷ? ಇದಾಣ ನಮ್ಮಲ್ಲಿ ದೀಪಾವಳಿ ನಂತರ ಹೆಚ್ಚ ನಮ್ಮ ದೀಪಾವಳಿ ಸ್ವಲ್ಪ ಬಿಸಿಲು ವಾತಾವರಣ ಅದ್ಕೊಳ್ಳೆ ಎಲ್ಲಿಂದ ಬಂದ್ಬಿಡ್ತಾವು. ಇಲ್ಲಿಂದ ಹೋಗಿ ಎಲ್ಲೋ ಸಂಚಾರಕ್ಕೆ ಹೋಗೋದು, ತೀರಿ ಅಲ್ಲೇ ಬಂದು ಕುತ್ಕೊಳ್ತವೆ. ಆಗ ನಾವು ಅದ್ರ ಸರಿ ಮಾಡಿಬಿಟ್ಟಾಯ್ತು ಅಷ್ಟೇ. ಅದಕ್ಕೆಂದ್ರೆ ಇರುವೆ ಹೋಗ್ತದೆ ಇಲ್ವೋ. ಅದಷ್ಟೇ, ನಾವು ಯಾವ್ದಾದ್ರು ಒಂದು ಔಷಧಿ ಅಂದ್ರೆ ನಮ್ಮಲ್ಲಿ ಬೂದಿ ವಿಶೇಷವಾಗಿ ಬಳಸ್ತೇವೆ ನಾವು. ಒಲೆ ಬೂದಿಯನ್ನ, ಒಲೆ ಬೂದಿ ಎಲ್ಲಾ ಕ್ರಿಮಿಕೀಟಗಳು ಹೆದರ್ತವೆ. ಅಂದ್ರೆ ನಮ್ಮಲ್ಲಿ ಸುಡುಮಣ್ಣು ಪದ್ಧತಿ ಇರ್ತದಲ್ಲ, ಆ ಕಂಪಿಗೆ ಇದು ಹತ್ತುವುದಿಲ್ಲ. ಎಲ್ಲಿ ಹಾಕ್ತಾರೆ ಅಂದ್ ಬೂದಿ? ಈ ಕೆಳಗೆ ಬುಡ್ಕಡೆ ನಾವು ಪೆಟ್ಟಿಗೆ ಇಡ್ತಕ್ಕೆ ಅಡುಮಣೆ ಇದು ಸ್ಟ್ಯಾಂಡ್ ಇರ್ತದೆ. ಆ ಸ್ಟ್ಯಾಂಡ್ ಬುಡ್ ಸುತ್ತು ನಾ ಇದು ಮಾಡ್ತಾನೆ. ಎಲ್ಲ ಕಬ್ಬಿಣ ಸ್ಟ್ಯಾಂಡ್ ಮಾಡ್ತಿದ್ದಾನೆ. ಅದೇ 4 ಕಾಲು ಇಟ್ಟು 4 ಇದ್ರ ಕಬ್ಬಿಣ ಜೋಡಣೆ ಮಾಡಿ ಪೆಟ್ಟಿಗೆ ಇಟ್ಟಿಡ್ಲಿಕ್ಕೆ ಸಾಕು. ಅಷ್ಟೇ ಕಿಡೋದು. ಮತ್ತೆ ಎಷ್ಟು ವೇಟ್ ಬೇಕಾದ್ರೂ ತಗೊಳ್ತದ. ಮತ್ತೊಂದು ವಿಶೇಷ ಅಂದ್ರೆ ಮತ್ತೆ ಪದೇ ಪದೇ ಡಿಸ್ಟರ್ಬ್ ಆದ್ರೆ ಇರುವುದಿಲ್ಲ. ಅವು ಅಂದ್ರೆ ಅಡಿಗೆ ಒಲ್ಗುದು ಅಥವಾ ಪದೇ ಪದೇ ಈ ಇರುವೆ ಬರುವುದು, ಹೀಗೆಲ್ಲ ಆದ್ರೆ ಜೇನು ಓಡ್ ನಡೀತವೆ, ಹೆದರು ಹೋಗ್ತವೆ. ಸ್ಥಿರವಾಗಿ ಏನೂ ಬರುವುದಿಲ್ಲ ಹೇಳಿದ್ರೆ ಅವರು ಕ್ರಿಯೆ ಶುರು ಮಾಡ್ತಾವು. ಬೂದಿ ಹಾಕ್ಬಿಟ್ರೆ ಬೇರೆ ಏನು ಬರೋದು, ಏನು ಬರುವುದಿಲ್ಲ. ಹಾರ್ಕೊಂತ ಬರುವಂತವು ಹುಳ, ಹಾರ್ಕೊಂತ ಬರುವಂತ ಸಲ ನಮ್ಮಲ್ಲಿ ಹೆಚ್ಚಾಗಿ ಬರುವುದು ಜೂನ್ ಜುಲೈದಲ್ಲಿ. ಒಂಥರ ಚಿಟ್ಟೆ ಬಿಳಿ ಚಿಟ್ಟೆ ಬರ್ತದೆ. ಅದಕ್ಕೆ ನಾವು ಕರಿ ತಾಡ್ಪಾಲ್ ನಾವು ನಿಮ್ ಸರ್ ನಿಮ್ ತೋರಿಸಿದ್ರೆ ಮುಚ್ಚಲಿಕ್ಕೆ ಕರಿ ತಾಡ್ಪಾಲನ್ನು ಮುಚ್ಚಿದ್ರೆ ಆ ಸೈಡ್ ಎಲ್ಲೂ ಬರುವುದಿಲ್ಲ ಅವು, ಅದಕ್ಕೆ ಅವು ವಿರೋಧ ಎದುರ್ತವೆ. ಮತ್ತೆ ನಮ್ಮಲ್ಲಿ ಕೆಲವು ಈ ಗಿಡಗ ಮುಂಗಸಿ ಮತ್ತೆ ಹದ್ದು ಈ ನೂಲು ಇದೆಲ್ಲ ಪೆಟ್ಟಿಗೆನ ಹೊಡೆದು ಬಿಡ್ತವೆ ಅಂದ್ರೆ ಮೊಟ್ಟೆ ದಿಲ್ಲಿಗೆ. ಈ ಕರಿ ತಾಡ್ಪಾಲನ್ನ ನೀವು ಮುಚ್ಚಿರೋದು ಒಂದು ಆ ಸೈಡ್ ಬರುವುದಿಲ್ಲ. ಮತ್ತೆ ನಮ್ಮಲ್ಲಿ ಅಡಿಕೆ ಹಾಳೆ ಇದೆಲ್ಲ ಅದ್ರ ಅದು ಹೀಟು ತಾಡ್ಪಾಲ ನಮಗೂ ಗೊತ್ತದ. ಅದು ಅದ್ರ ಮೇಲೆ ನಮ್ಮಲ್ಲಿ ಹಾಳೆ ಮುಚ್ಚಿ ಬಿಡ್ಬೇಕು ತಾಡ್ಪಾಲ ಮೇಲೆ. ತಾಡ್ಪಾಲ ರಕ್ಷಣೆಗಾಯ್ತು, ಹಾಳೆ ತಂಪಿಗಾಯ್ತು. ಈ ದೃಷ್ಟಿ ನಾವು ಕೃಷಿ ಜೇನು ಕೃಷಿ ಮಾಡ್ತೇವೆ. ಎಷ್ಟು ತರದ ಹುಳುಗಳು ಇರ್ತಾವ ಅಲ್ಲಿ? ಅಲ್ಲಿ ಕೆಲಸಗಾರ ನೋಣ, ಗಂಡು ನೋಣ, ಮತ್ತೆ ಈ ತಕೊಂಡುವಂತ ತುಪ್ಪವನ್ನ ಸಂಸ್ಕರಣೆ ಮಾಡಿ ಹಾಕುವಂತ ಒಂದು ಕೊಠಡಿ ಇದೆ ಅವ್ರದ್ದು. ಎಷ್ಟು ಮಜಾ ಇದೆ ಅಂತ ಹೇಳಿ ನಾಲ್ಕು ವಿಧದ ವರ್ಗೀಕರಣ ಮಾಡ್ತಾವು. ಈ ಹುಳ ತಕೊಂಡೋಗಿ ಪುಷ್ಪವನ್ನಲ್ಲಿ ಇಡುದು ಈ ತುಪ್ಪವನ್ನ, ಮತ್ತೆ ಅಲ್ಲಿ ಒಳಗಿದ್ದ ಹುಳ ತುಪ್ಪವನ್ನ ಸಂಸ್ಕರಣೆ ಮಾಡಿ ಕೊಣಕ್ ತುಂಬತಾವೆ. ಆ ಕೊಣಕ್ ತುಂಬ ಪ್ಯಾಕ್ ಮಾಡುವ ಹೊಣೆ ಅಲ್ಲಿ ಒಳಗಿದ್ದ ಇದ್ದು. ಬರೀ ಜೇನು ತುಪ್ಪವನ್ನ ಹೀರ್ತಂದು ಹಾಕುವಂತ ಒಂದು ಕೆಲಸಗಾರನೊಳಗಡೆ ಬೇರೆ, ಮತ್ತೆ ಕೆಲವು ಸೈನಿಕರೊಳಗಡೆ ಸುತ್ತು ತಿರುಗುತ್ತಿರ್ತವೆ. ಯಾರು ವೈರಿ ಅಟ್ಯಾಕ್ ಮಾಡ್ತಾನೆ ಹೇಳಿ ಅದಕ್ಕೆ ಕಡಿಲಿಕ್ಕೆ ಅವರಿಗೆ ಹೊಡಿಲಿಕ್ಕೆ, ಮತ್ತೆ ಅವ್ರಿಗೆ ಸೂಚನೆ ಕೊಡ್ತಿರ್ತಾರೆ. ರಾಣಿ ಅದ್ರ ಕ್ರಿಯೆಯಲ್ಲಿ ಅದು ಭಾಗಿಯಾಗ್ತದೆ. ರಾಣಿದ ಉದ್ದೇಶ ಬರೀ ಮೊಟ್ಟೆ ಹಿಡಿಯುವುದೇ. ಅದಕ್ಕೆ ಆಗ ಆಹಾರ ಅದಕ್ಕೆ ಒಂದು ಬೇರೆ, ನಮ್ಮಲ್ಲಿ ಮಿನಿಸ್ಟ್ರಿ ಕೊಟ್ಟಂಗೆ ಅದಕ್ಕೆ ಬೇರೆ ಹುಳಗಳವೆ, ಅದಕ್ಕೆ ಆಹಾರ ತಗೊಂಡು ಕೊಡುವಂತದ್ದು. ಇವು ಇದ್ದದಲ್ಲೇ ಒಳ್ಳೆ ಆಹಾರವನ್ನು ರಾಣಿ ಕೊಡ್ತಾವು. ಈ ಎಲ್ಲ ಇದ್ರಂಗಲ್ಲ, ರಾಣಿ ಸುತ್ತ ಒಂದು 25 ಸೈನಿಕರು ಇದ್ದಂಗೆ ರಾಣಿ ಸುತ್ತ ಒಂದು 25 ಹುಳ ಇರ್ತವೆ. ಅವ್ರು ಗ್ಯಾಪ್ ಆಗ್ಲಿಕ್ಕೆ ಅವ್ರು ಸೈಡಿಗೆಲ್ಲ ಹೋಗ್ಲಿಕ್ಕೆ ಕೊಡುವುದಿಲ್ಲ. ಅಂದ್ರೆ ಅಪಾಯ ಕಂಡುಕೊಳ್ಳೆ ಹೋಗಿ ಎಲ್ಲರೂ ಮೇಲೆ ಮುತ್ತಿಗೆ ಹಾಕ್ಬಿಡ್ತವೆ. ಅಂದ್ರೆ ರಾಣಿ ಉಗಿಸ್ ಬಿಡ್ತಾವು. ನೋಡಿರ ನೀವು? ಹೌದು. ಈಗ ಸರ್ ನಿಮ್ ತೋರಿಸಲ್ಲ, ನಾನ್ ರಾಣಿ ಹುಳ ನೋಡಿದೆ. ಸುತ್ತು ಕಡೆ ಸೈನಿಕರು ಇರ್ತಾರನ್ನು ನಾನು ಹೊರಗೆ ಬಿಡ್ಲಿಕ್ಕೆ ಅಂದ್ರೆ ಜನರಿಗೆ ಕಾಣ್ಲಿಕ್ಕೆ ಕೊಡುವುದಿಲ್ಲ. ಅದಕ್ಕೆ ಏನ ತೊಂದ್ರೆ ಆಯ್ತಂದ್ರೆ ಇಡೀ ಕುಟುಂಬಕ್ಕೆ ತೊಂದ್ರೆ, ಕುಟುಂಬಕ್ಕೆ ತೊಂದ್ರೆ. ಮತ್ತೆ ಈ ನಾವು ರಾಜನ ಹೆಂಗ್ ನೋಡ್ಕೊಳ್ತೇವೆ ಮನೆ ಯಜಮಾನ, ಒದ್ದೇ ದೃಷ್ಟಿ ನೋಡ್ತೇವೆ. ಮತ್ತೆ ಒಳ್ಳೆ ಆಹಾರ ಕೊಡ್ತೇವೆ ಅವಕ್ಕೆ, ಒಳ್ಳೆ ಆಹಾರ ಕೊಟ್ಟು ಒಳ್ಳೆ ಮೊಟ್ಟೆ ಬರ್ತದೆ ಅಂತೇಳಿ ಅವ್ರು ಲೆಕ್ಕಾಚಾರ. ಅದು ಮತ್ತೆ ಆ ಕ್ರಿಯೆ ಎಷ್ಟು ಮಜಾ ಇದೆ ಅಂತ ಹೇಳಿದ್ರೆ, ಆ ಸಣ್ಣ ಹೊಸ ಹುಳುಗಳಿಗೆ ಇವತ್ತಿಲ್ಲಿ ಈ ಸೈಡ್ ಹೂವಿದೆ ಅಂತೇಳಿ ತೋರಿಸ್ಬೇಕಾದ್ರೆ ಅವ್ರು ಕುಣಿದು ತೋರಿಸ್ತವೆ. ಹಳೆ ಹುಳ ಈ ಸೈಡ್ ಹೋದ್ರೆ ನಿಮ್ಗೆ ಇಂದಿಂತ ಹೂವು ಅಂತೇಳಿ, ಅಷ್ಟು ಬುದ್ಧಿವಂತ ಜೀವಿ ಅವು. ಮತ್ತೆ ರೈತನಿಗೆ ಎಂತ ಅನುಕೂಲ ಕೇಳಿದ್ರೆ, ಅದು ಕೊಚ್ಚಿದ್ರು ರೈತನಿಗೆ ಇದೆ ಅಮೃತನೇ ಅದು. ಈ ನಮ್ಮಲ್ಲಿ ಈ ಗನೂರ್ಯ ಬರುವುದಿಲ್ಲ, ಮತ್ತೆ ಈ ವಾತ ಆಗುವುದಿಲ್ಲ, ಮತ್ತೆ ಈ ನಮ್ಮಲ್ಲಿ ಇದೊಂದು ಈಗ ಇದು ಬಂತಲ್ಲ ಕೊರೋನಾ, ನಾವೆಲ್ಲ ಕೊರೋನಾಕ್ ನಾವು ಹೆದರ್ಲೇ ಇಲ್ಲ. ಹಂಗಾಗಿ ಜೇನು ಹೊಡೆದ್ರೆ ನಮ್ಗೆ ಕೊರೋನಾ ಬರಲೇ ಇಲ್ಲ. ಒಳ್ಳೆ ಆಂಟಿಬಯೋಟಿಕ್ ಅದು. ನಮಗೆ ಸ್ವಲ್ಪ ನೈದಂಗ್ ಆಗ್ತದೆ, ಸ್ವಲ್ಪ ಉಬ್ಬಿದಂಗ್ ಕಾಣ್ತದೆ. ಅವ್ರು ಮುರಿದ ದೇಹ ಮತ್ತೆ ಸಿಕ್ಕಾಪಟ್ಟೆ ಚಟುವಟಿಕೆ ಆಗ್ತದೆ. ವರ್ಷ ಒಂದೆರಡು ಸಲ ಕಳಿಸ್ಕೋಬೇಕು, ಒಂದು ನಾಲ್ಕೈದು ಸತಿ ಕಳಿಸ್ಕೊಳ್ಬೇಕು. ಈ ನಮ್ಮಲ್ಲದ ಈ ಆನೆ ಕಾಲದವರಿಗೆ ಅದ್ರ ಇದ್ರ ಕೊಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ ಆಯುರ್ವೇದಿಕದಲ್ಲಿ. ಜೇನು ತಗೊಂಡು ಬೇಗೊಳೆ ಬಡಿದು ಅದ್ರ ಅವ್ರ ಕಾಲಿಗೆ ಹಚ್ಚಿಸ್ತಾರೆ. ಅದ್ರ ಅದರಿಂದ ಎಷ್ಟೋ ಜನ ಆನೆ ಕಾಲನ್ನ ಕಳ್ಕೊಂಡವ್ರ ಅವ್ರೆ. ಅಂದ್ರೆ ಕಂಪ್ಲೀಟ್ ಅದ್ರ ವಿಷಯ, ಅದ್ರ ಆ ವಿಷಯಕ್ಕೆ ಆಂಟಿಬಯೋಟಿಕ್ ಅದು. ಈ ನಮ್ಮಲ್ಲಿ ಕೆಲವು ಹೇಳುವರು ಇದಾರೆ, ಈ ನನಗೆ ನಾವು ಉದಾಹರಣೆ, ನನಗೆ ವರ್ಷಕ್ಕೆ ಒಂದು 2 ಸತಿ ನೆಗಡಿ ಆಗ್ತದೆ. ಈಗ ಮೊದ್ಲೇ ಸಿಕ್ಕಾಪಟ್ಟೆ ನೆಗಡಿ ಆಗ್ತಿತ್ತು. ಈ ಜೇನು ಅದು ಯಾವಾಗ ನಾವು ಇದು ಮಾಡಿದ್ರೆ ನಂಗೆ ಆಲಸ್ಯ ಮತ್ತೆ ತಂಡಿ ರಾಶಿ ಕಡಿಮೆ ಹೋಯ್ತು. ದೇಹದಲ್ಲಿ ಕಪ ಆಗ್ಲಿಕ್ಕೆ ಕೊಡುದಿಲ್ಲ ಅದು ಅಲ್ವಾ. ಈ ನಮಗೆ ಆಂಟಿಬಯೋಟಿಕ್ ಅದು. ಎಷ್ಟು ಆರೋಗ್ಯವಾಗಿದೆ. ಹೌದು. ಜೇನ್ ಈಗ ನನ್ನ ನಮ್ ಶ್ರೀಮತಿಯವರಿಗೆ ಸ್ವಲ್ಪ ಕಣ್ಣು ಇದಾಯ್ತು. ನನಗೆ ಈಗ 63 ವರ್ಷ ಆಯ್ತು, ನನ್ನ ಕಣ್ಣು ಚಾಳಿಸೇ ಇಲ್ಲ ನನಗೆ. ಇದಕ್ಕೆ ಕಾರಣ ಜೇನು. ನಾವು ವರ್ಷ ವರ್ಷ ಸರ್ 1100 ಹುಳ ಕಚ್ಚಿಕೊಳ್ತೇವೆ. ಅಂದ್ರೆ ಅನವಶ್ಯಕ್ಕೆ ಇವ್ರಿಗೆ ಅದಕ್ಕೆ ಪ್ರೇಮ್ ಬಿದ್ದು ಆಗೋಗ್ತದೆ. ಅದು ಕೆಲವ್ರು ಪಾಲಿಗೆ ಬಂದಾಗ ಸ್ವಲ್ಪ ಸಿಟ್ಟಲ್ಲಿ ಇರ್ತವೆ ಅವು. ನಾವು ಹೋಗಿ ಪಾಲ್ ಮಾಡ್ತೇವೆ ಅಂದ್ಕೊಳ ಎಕ್ಕದಮ್ ಸಿಟ್ಟದ ಅರ್ಧ ಕೂಡ ಹೊಡೆದ್ರು ಹೊಡೆದು ತಿಳಿಗೆ ಬರುವುದಿಲ್ಲ. ತೊಂದರೆ ಆಗಲ್ಲ, ಏನು ಆಗುದಿಲ್ಲ, ಜೀವಕ್ಕೆ ಅಪಾಯ ಇಲ್ಲ, ಏನು ಇಲ್ಲ. ಅದಕ್ಕೇನು ಔಷಧ ಹಚ್ಕೋಬೇಕಾಗಿಲ್ಲ, ಏನು ಬೇಡ. ಇನ್ನೇ ನಾವು ಕೆಲವು ಜನ ಹೊಸಬರಿಗೆ ಮಾಡ್ಬೇಕು, ಸ್ವಲ್ಪ ಅರಿಶಿನ ಹಚ್ಬಿಟ್ರು ಅಲ್ಲಿಂದಲೇ ಕ್ಲೋಸ್ ಆಗುತ್ತದೆ. ಅರಿಶಿನ ಒಳ್ಳೆ ಆಂಟಿಬಯೋಟಿಕ್ ಅದಕ್ಕೆ. ಹೌದಲ್ಲ. ಈ ಜೇನು ಕುಟುಂಬ ನೋಡಿದಾಗ ಅದರಿಂದ ಕಲಿಯುವ ಪಾಠ ಬಹಳ ಇದೆ ಅಂತ ಹೇಳ್ತಾರೆ. ರಾಶಿ ಇದೆ. ಮನುಷ್ಯನ ಜೀವನದಲ್ಲಿ ಪ್ರತಿ ಘಟ್ಟವನ್ನು ತೋರ್ಕೊಟ್ಟಿದ್ದಾವೆ ಅವು. ಸಣ್ಣ ಸಂಸ್ಥೆ ಆದ್ರೆ ಹೆಂಗ್ ನಿಭಾಯಿಸಬೇಕು, ತಾವು ದೊಡ್ಡದಾದ ಕೂಡ ಹೆಂಗ್ ಪಾಲಾಗಬೇಕು, ಅದಕ್ಕೆ ಮತ್ತೆ ಹೆಂಗ್ ಅದಕ್ಕೆ ನಾವು ಪ್ರಿಪೇರ್ ಆಗಬೇಕು ಅಂತದನ್ನ ಇಷ್ಟು ಚಂದ ಮಾಡಿ ನೀವು ತೋರ್ಕೊಟ್ಟಿದ್ದಾರೆ ಅವರು. ಅಂದ್ರೆ ಎಷ್ಟೇ ದೂರ ಇದ್ರು, 1-2 ಕಿಲೋಮೀಟರ್ ದೂರ ತುಪ್ಪ ಇದ್ರು ತಂದು ಶೇಖರಣೆ ಮಾಡೋದು ಹೆಂಗೆ, ಮನುಷ್ಯ ಸಾಹಸ ಮಾಡಿದ್ರೆ ಏನು ಮಾಡಬಹುದು ಅಂತ ಹೇಳಿ ಜೇನಿಂದ ನಾವು ಕಲಿಬಹುದು. ಅಷ್ಟು ಒಳ್ಳೆ ಮನುಷ್ಯನಿಗೆ ರಾಶಿ ಹತ್ರದವು. ಅವಕ್ಕೆ ತಮ್ಮದೇ ಆದಂತ ಒಂದು ಭಾಷೆ ಇದೆ. ತಮ್ಮದೇ ಆದಂತ ಒಂದು ಭಾಷೆ ಇದೆ. ಮತ್ತೆ ಮೇಲಾಗಿ ಅವು ಈ ನಮ್ಮ ಕೂಡ ನೋಡ್ಲಿಕ್ಕೆ ಹೋದವಳು ಅವ್ರಿಗೆ ಗೊತ್ತಾಗುತ್ತದೆ ಇದು ನಮ್ಮ ಅಪಾಯಕ್ಕೆ ಬಂದ ಅಥವಾ ನಮ್ಮ ಸಂರಕ್ಷಣೆ ಬಂದು ಅಂತೇಳಿ. ಈ ಸಲ ನೀವು ನೋಡಿದ್ರಿ ನನ್ನ ಒಂದು ಹುಳನೂ ಕಡಿದಿದೆ. ಇಲ್ಲದೋ ಪ್ರೇಮ್ ತೆಗಿಬೇಕಾರೆ ಈ ಅನುಭವ ಏನಂದ್ರೆ ನಮ್ಮ ಅನುಭವದಲ್ಲಿ ನಾವು ಒಂದು ಹುಳನು ಅದಕ್ಕೆ ಪೆಟ್ಟು ಮಾಡದೆ ತೆಗಿತೇವೆ. ಮತ್ತೆ ಅವರೊಂದು ಇದಿದೆ ಈ ನಮ್ಮಲ್ಲಿ ಕೆಲವೊಂದಿಷ್ಟು ಜೇನು ಸಾಕಣೆ ಇರೋದು ಗಂಡು ಹುಳಾಪಾಯ ಅದ್ರ ಕೊಂದು ತೆಗಿಬೇಕು. ಗೇಟ್ ಹಾಕೊಳ್ತಾರೆ, ಗೇಟ್ ಹಾಕೊಂಡು ಎಲ್ಲ ತಲೆ ಕತ್ತರಿಸ್ತಾರೆ. ಅದು ನಮ್ಮ ಮನುಷ್ಯನ ಪ್ರವೃತ್ತಿ ಅಲ್ಲ, ಬೇಕಾಗಿಲ್ಲ. ತುಪ್ಪ ಕೊಡದೆ ಅವರು ಅಷ್ಟೇ ಒಂದು ಜೀವಿಗಳು. ಮತ್ತೆ ಮೇಲೆ ಸೃಷ್ಟಿ ಬೇಕು, ಯಾವುದೋ ಒಂದು ಉದ್ದೇಶಕ ಮಾಡ್ತವೆ ಅವು. ಮತ್ತೆ ಆ ನೊಣವನ್ನು ಅವೇ ಕಡಿಮೆ ಮಾಡ್ಕೊಳ್ತವೆ. ಈ ಗಂಡು ನೊಣ ಹೆಚ್ಚಾದಾಗ ಹೊಸ ರಾಣಿ ಆದ್ಕೊಳ್ಳಿ ಅದ್ರ ಕೆಲಸ ಮುಗೀತು, ಅವೆಲ್ಲ ಕಚ್ಚಿಕೊಂಡು ಸೃಷ್ಟಿ ಒಗೆದು ಬಿಡ್ತವೆ. ಮತ್ತೆ ರಾಣಿ ಜೊತೆ ಕೂಡ್ಲಿಕ್ಕೆ ಬೇಕೇ ಬೇಕು. ಅದು ಫಸ್ಟ್ ರಾಣಿ ವರ್ಷಕ್ಕೆ ಒಂದ್ಸತಿ ಕೂಡ್ತದೆ, ಆ ಟೈಮ್ ಅಲ್ಲೇ ಮಾಡ್ಕೊಳ್ತಾವು. ಈ ಡಿವೈಡ್ ಆದ ಕೂಡಲೇ ಹೊಸ ರಾಣಿಗೆ ಮೀಟ್ ಆಗ್ಲಿಕ್ಕೂ ಬೇಕು. ಅದು ಪೂರ್ವಕವಾಗಿರುತ್ತೆ. ಕೆಲವು ಅಷ್ಟು ಮೊಟ್ಟೆ ಒಡೆದು ಬಿಟ್ರೆ ಅನಿವಾರ್ಯ ಪಾಪ ಗಂಡು ಹುಳ ಹೆಚ್ಚಾಗ ಹೋಗ್ತವೆ. ಅವಕ್ಕೆ ಸೃಷ್ಟಿಯಲ್ಲಿ ಮತ್ತೊಂದು ವಿಶೇಷತೆ ಏನಿದೆ ಅಂತ ಹೇಳಿದ್ರೆ, ಅವಕ್ಕೆ ಒಂದು ರಾಣಿ ಹೊಡಿತವೆ, ರಾಣಿ ಹೊಡೆದು ಅದು ಮೀಟ್ ಆದ ಕೂಡ ಅವರು ಅಲ್ಲಿ ಜಾಗ ಖಾಲಿ ಮಾಡ್ಬಿಡ್ತಾವು, ಬಂದು ಬಿಡುವುದಿಲ್ಲ. ಗಂಡು ಹುಳ ಹೊಸ ರಾಣಿಗೆ ಅಟ್ಯಾಕ್ ಮಾಡ್ತಾವೆ ಹೋಗಿ. ಆ ಟೈಪ್ ಹೌದು. ಈ ಜೇನ್ ನೋಡುವಂತ ಮನುಷ್ಯ ಕೊಲಿಯುವಂತ ರಾಶಿ ಇದೆ ಅಂದ್ರೆ ಯಾವ ದಿಕ್ಕಲ್ಲಿ ಏನೇನಿದೆ ಅದ್ರಿಂದ ಯಾವ್ದೊಂದು ಕೆಲವೊಂದಿಷ್ಟು ಭಾಷೆ ಇದೆ. ಈ ಡಿವೈಡ್ ಬಂದಾಗ ಅವ್ರದೊಂದು ಭಾಷೆ ನಮ್ಗೆ ಗೊತ್ತಾಗ್ತದೆ. ಅದು ಪೆಟ್ಟಿಗೆ ಸುತ್ತು ತಿರುಗುತ್ತವೆ ಅಂದ್ರೆ ನಾವು ಮುಂದೆ ಎಲ್ಲಿ ಹೋಗುದು ಪರಿವಾರ ತಗೊಂಡು ನಮ್ಗೆ ಗೊತ್ತಾಗುತ್ತದೆ. ಮತ್ತೆ ಹೂ ಇದೆಯಾ, ಹೂ ಅದೆಯಾ, ಎಲ್ಲ ನೋಡ್ತವೆ. ಈಗ ನಾನು ನಿಮ್ಗೆ ತೋರಿಸಿದ್ರಲ್ಲ ಒಂದು ಜೇನುಗೂಡು ಇದ್ರ ಮಾಡ್ಲಿಕ್ಕೆ ಹತ್ತಿತ್ತು ರಾಣಿ ಕ್ಯಾಪು. ಅವ್ರ ಉದ್ದೇಶ ಇಲ್ಲಿ ಹೆಚ್ಚಾಯ್ತು, ಇಲ್ಲಿ ಸಾಕು ಜಾಗ ಇಲ್ಲ, ಆಹಾರ ಕಡಿಮೆ ಆಯ್ತು, ಮತ್ತೊಂದ್ ಕಡೆ ಹೋಗ ಪಯಣಕ್ಕೆ ಹೋಗೋಳಕ್ಕೆ ಮೊದಲು ನಮ್ಮ ಮಾಡಿ ತೋರಿಸ್ತೇವೆ. ಆಗ ನಾವು ಅತ್ತಾಗ ಡಿವೈಡ್ ಮಾಡ್ಬಿಟ್ಟು ಅಂತ ಹೇಳಾದ್ರೆ ನಂಬರ್ ಒಂದಾ ಹೋಗ್ತದೆ, ಎರಡೂ ಕೂಡ ನಮಗೆ ದಕ್ತದೆ. ಇಲ್ಲೇ ಮನೆ ಇದೆ ಮತ್ತೆ ಮತ್ತಲ್ಲಿ ಹೋಗುದು ಯಾಕೆ? ಅದನ್ನ ನಾವೇ ಮಾಡಿರ್ತೀವಿ. ಹೆಚ್ಚಿನ ನನ್ನ ಪದ್ಧತಿ ಏನು ಕೇಳಿದ್ರೆ ಅದು ಗಂಡುಳ ಕಂಡು ಒಂದು 15 ದಿವಸಕ್ಕೆ ನಾವು ಪಾಲ್ ಮಾಡ್ಬಿಡ್ತೇನೆ. ಡಿವೈಡ್ ಮಾಡಿದ್ರೆ ಒಂದು ಗೂಡು 6 ಪಾಲ್ ಮಾಡಿ ಸಕ್ಸಸ್ ಮಾಡ್ತದೆ. ಹೌದು, ಈ ಪೌಷ್ಟಿಕ ಕಡಿಮೆ ಇದ್ದಂಗೆ ಈ ಹೊಸ ರಾಣಿ ಪೋರ್ ಬರ್ತದೆ. ಈ ನಾವ್ಗೆ ರಾಶಿ ಹಿಂದಿದ್ದೇವೆ, ಮುಂದೆ ಹೋಗ್ಬೇಕು ಅಂತೇಳಿ ಹಂಗ ಅವೆಲ್ಲ ಹೊಸ ಹೆರೆ ಮಾಡ್ಕೊಂಡು. ಜೇನಲ್ಲಿ ವಿಶೇಷತೆ ಏನು ಕೇಳಿ, ಒಂದು ವರ್ಷ ಹೆರೆಯನ್ನ ಒಂದು ವರ್ಷ ಬಳಸಬಹುದು. ಪಾಪ ನಾವು ಬಿಟ್ಟರೆ ಹಂಗೆ ಇರ್ತವೆ ಅವು, ಆದ್ರೆ ತೆಗೆದ್ರಿಂದ ರೈತನ ಲಾಭ. ಅದು ಹೆಂಗ್ ತೆಗಿಬೇಕು? ಹೊಸ ಹೆರೆ ಮಾಡಿಸ್ಕೊಂಡು ಮದ್ಯ ಕೊಟ್ಟಿ ಹಳೆ ಹೆರೆ ಸೈಡಿಗೆ ಹಾಕ್ತೋಗ್ಬೇಕು. ಸೈಡಿಗೆ ಹಾಕೋದ್ರೆ ಬಿಟ್ಬಿಡ್ತವೆ ಅವ್ರ, ಇದು ನಿಷ್ಪ್ರಯೋಜಕ. ಆಗ ನಾವು ಅದ್ರ ತೆಗೆದು ಎಲ್ಲೂ ಕೊಡ್ಬೋದು, ಸುಪರಿಗೂ ಕೊಡ್ಬಹುದು. ಸುಪರಿ ಕೊಟ್ಟು ಅದ್ರಲ್ಲಿ ಮದು ಇರ್ತಾವ, ಅದ್ರಲ್ಲಿ ಮದು ಹಾಕ್ತಾವು. ಈ ರೈತರಿಗೆ ಎಷ್ಟು ಲಾಭ ಅಂದ್ರೆ, 1 ರೂಪಾಯಿ ಖರ್ಚು ಇಲ್ಲದೆ ಜೇನು ಮಾಡ್ಬೋದು ಸರ್. ಅದು ಒಂದು ಗೂಡು ಬಂದ್ರೆ ಕನಿಷ್ಠ ಒಂದು ವರ್ಷಕ್ಕೆ ಒಂದು 5-10 ಕೆಜಿ ಸೀಜನ್ ನೋಡ್ ಮಾಡಬಹುದು. ಈ ಕೃತಕ ಹುಟ್ಟು ಕೊಡ್ತೀವಲ್ಲ, ಎಲ್ಲಿಂದ ತಗೊಂಡ್ಬರ್ತೀರಿ ಅದನ್ನ? ಅದು ನಾವು ಸೊಸೈಟಿಯಿಂದ ತರ್ತೇವೆ, ಕೆಲವು ಕದಂಬದಿಂದ ತರ್ತೇವೆ. ಅದು ಕೊಡೋದ್ರಿಂದ ಅನುಕೂಲ ಇದೆಯಾ? ಇದೆ. ಓಕೆ, ರಾಶಿ ಹುಳ ಇದ್ದಾಗ ಏನಾಗ್ತದೆ ಕೇಳಿದ್ರೆ, ಓಕೆ ತುಪ್ಪ ಮಾಡ್ಲಿಕ್ಕೆ ಅಷ್ಟು ಬ್ಯಾಗ್ ಹೆರೆ ಮಾಡ್ಕೊಂತ ಹೊಸ ಹುಳ ತಯಾರಾಗುವುದಿಲ್ಲ. ಹಾಗೆ ನಾವು ಈ ಹಟ್ಟು ಬೀಜಲ್ಲಿ ಹೆರೆ ಕೊಟ್ಟಾಗ ಬಟ ಬಟ ಬಟ ಬಟ ಅದು ಒಣಗಿಸ್ಕೊಬಿಡ್ತವೆ. ನೋಡಿದ್ರಲ್ಲ ನೀವು ಆ ಟೈಪ್ ಅಂದ್ರೆ, ಈಗ ತುಪ್ಪ ಹಾಕಬೇಕು, ಅಲ್ಲಿ ತುಪ್ಪ ಹಾಕ್ಲಿಕ್ಕೆ ಜಾಗ ಇಲ್ಲ, ಅದೇ ಒಣಗಿಸ್ಕೊಬಿಡ್ತವೆ. ಅದ್ರ ಶಕ್ತಿ ಅನ್ನೆಸರಿ ವ್ಯಯ ಆಗುದನ್ನ ತಪ್ಪಿಸಬಹುದು. ತಪ್ಪಿಸಬಹುದು, ಮತ್ತೆ ರೈತ ಲಾಭ ಪಡಿಬಹುದು ಅಂತ ಹೇಳಿ. ಯಾಕೆ ಮಳೆ ಬರ್ತಂದ್ರೆ ತುಪ್ಪ ಬಿಡಬಹುದು ಅಂದ್ರೆ ತಮ್ಮ ಜೀವನಕ್ಕೆ ಬೇಕು ಅಂತ ಹೇಳಿ ಮಾಡ್ಕೊಳ್ತಾವು. ತಾವು ಉಳಿಬೇಕಲ್ಲ, ಮುಂಗಾರು 3 ತಿಂಗಳು ಬದುಕಬೇಕಲ್ಲ ಅವು. ಈ ಮನುಷ್ಯ ಏನ್ ಮಾಡ್ತಕ್ಕೆ ಅದನ್ನು ಕೆತ್ತ ಬಿಡ್ತಾನೆ, ಅದನ್ನ ನಾವು ಮುಟ್ಟುವುದೇ ಇಲ್ಲ. ಅದರ ಅದು ಅವರಿಗೆ, ಅದು ಎಷ್ಟೇ ಆಗ್ಲಿ ಅದು ಕೊನೆದು. ಹೌದು, ಕೊನೆದ. ಆ ಹುಡುಗಡೆ 7 ಪ್ರೇಮ ಸಂಸಾರ ಕೊಂಡಿರ್ತದಲ್ಲ, ಅದು ಕಂಪ್ಲೀಟ್ ಜೇನಿಗೆ. ಮತ್ತೆ ನಮಗೆ ಅದ್ರ ಮುಟ್ಲಿಕ್ಕೆ ಕೊಡುವುದಿಲ್ಲ, ಮುಟ್ಟುದಿಲ್ಲ, ನಾವು ಮುಟ್ಟುದಿಲ್ಲ. ಅದ್ರ ಹಾಂಗ್ ಮಾಡಿ ಹೊಸ ಏನೇ ಮಾಡಿ ಹಾಂಗ್ ಮಾಡಿದ್ರೆ ಜೇನು ವೃದ್ಧಿ ಆಗ್ತದೆ, ರೈತನು ಬದುಕ್ತಾನೆ, 3 ವರ್ಷ 1-4 ಆಗ್ತದೆ. ಅದು ಮಳೆಗಾಲದೊಳಗೆ ಅವಕ್ಕೆ ಆಹಾರ ಸಿಗಲ್ಲ, ಅವಾಗ ಏನ್ ಮಾಡ್ಬೇಕು? ಆಗ ಹೆಚ್ಚಾಗ ಸರ್ ಈ ವರ್ಷ ಮಳೆ ಆಯ್ತು ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಸ್ವಲ್ಪ ಸಕ್ಕರೆ ಭಾಗ ಕೊಡ್ಬೇಕು. ಗೂಡು ನೋಡಿ, ಅದು ಎಲ್ಲ ಟೈಮ್ ಕೊಡ್ಲಿಕ್ಕೆ ಬರುವುದಿಲ್ಲ. ಬೆಳಿಗ್ಗೆ 8 ಗಂಟೆ ಒಳಗೆ ಕೊಡ್ಬೇಕು, ಸಂಜೆ 5 ಗಂಟೆ ಮೇಲೆ ಕೊಡ್ಬೇಕು. ಮದ್ಯ ಕೊಟ್ರೆ ಮದ್ಯ ಯಾಕೆ ಕೊಡ್ಬಾರಕ್ಕೆ? ಈ ಕೆಲವೊಂದಿಷ್ಟು ಜೇನು ತಗೊಳ್ಳೋದೇ ಇಲ್ಲ, ಅದ್ರ ಹೆದರ್ತವೆ. ಈ ನಾವು 1-2 ಸತಿ ಅಭ್ಯಾಸ ಆಯ್ತು ಅಂತೇಳಿ ಕಂಪ್ಲೀಟ್ ತಗೊಳ್ತವೆ. ಅದೇ 1 ತಿಂಗಳ ನೀವು ಕೊಟ್ಬಿಟ್ರಿ ಅಂತ ಹೇಳಿದ್ರೆ ಮತ್ತೆ 3 ತಿಂಗಳ ನೀವು ಇದು ಮಾಡ್ಕೊಳ್ಳಿಕ್ಕಿಲ್ಲ, ಅವ್ರಿಗೆ ಜೀವನಕ್ಕಾಯ್ತು. ಮತ್ತೆ ಸಂತಿ ನಾವೇನ್ ಮಾಡ್ಬೇಕಾದ್ರೆ ಸ್ವಲ್ಪ ಗ್ಲುಕೋಸ್ ಸೇರಿಸ್ತು, ಗ್ಲುಕೋಸ್ ಜಿ ಹೇಳ್ಬರ್ತದೆ. ಗ್ಲುಕೋಸ್ ಜಿ ಒಳ್ಳೆ ಆಹಾರ ಜೇನಿಗೆ. ಒಳ್ಳೇದು ವೆಂಕಟರಮಣ್ ಭಟ್ ಅವರೇ, ಇಷ್ಟೆಲ್ಲ ಅನುಭವವನ್ನ ಹಂಚಿಕೊಂಡ್ರಿ. ನಮಸ್ಕಾರ. ನಮಸ್ಕಾರ. ಜೇನು ಸಾಕಾಣಿಕೆ ಕುರಿತು ವೆಂಕಟರಮಣ ಭಟ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು HB ರಾಮಡ್ಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮ ನಾಳಿನ ಕಿಸಾನವಾಣಿ ಕಾರ್ಯಕ್ರಮವು ಸಂಜೆ 6:50 ಪ್ರಸಾರವಾಗಲಿದೆ. ತೋಟಗಾರಿಕೆ ಮತ್ತು ಜೇನು ಸಾಕಾಣಿಕೆ ಕುರಿತು ಯಲ್ಲಾಪುರದ ಡೋಣಗಾರದ ತಿಮ್ಮಣ್ಣ ವಿಶ್ವೇಶ್ವರ ಭಟ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎಚ್ಬಿ ರಾಮಣಗಿ ಹಾಗೂ ವಿಲಾಸ್ ಎಸ್ ಕಾಂಬಳೆ ಅವರಿಂದ ಸಾವಯವ ಕೃಷಿ ಕುರಿತು ಮಾಹಿತಿಯನ್ನು ಕೇಳಲಿದ್ದೀರಿ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ವಾಣಿಜ್ಯ ಪ್ರಕಟಣೆಯ ನಂತರ ಜನಪದ ಸಂಗೀತ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ 9:30-12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1 ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802-2521-5253, 2521-5253. ಕ್ಷಯರೋಗಿಗಳು ಬಹುಬೇಗ COVID-19 ತುತ್ತಾಗುತ್ತಾರೆ. COVID-19 ಹಾಗೂ ಕ್ಷಯರೋಗದ ಲಕ್ಷಣಗಳು ಬಹುತೇಕ ಒಂದೇ ತರಹ ಇರುತ್ತದೆ. ಕೆಮ್ಮು, ಜ್ವರ, ಗಂಟಲು ನೋವು, ಉಸಿರಾಟದ ತೊಂದರೆ ಕಂಡು ಬಂದಲ್ಲಿ COVID-19 ಹಾಗೂ ಕ್ಷಯರೋಗಕ್ಕೆ ತಪಾಸಣೆ ಮಾಡಿಸಿಕೊಳ್ಳಿ. ಕ್ಷಯರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸಿ COVID-19 ಹಾಗೂ ಕ್ಷಯರೋಗ ನಿರ್ಮೂಲನೆಗೆ ಕೈಜೋಡಿಸಿ ಕರ್ನಾಟಕವನ್ನು ಕೊರೋನಾ ಮತ್ತು ಕ್ಷಯಮುಕ್ತ ಮಾಡೋಣ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇಂದಿನ ಕಾರ್ಯಕ್ರಮದಲ್ಲಿ ರುಕ್ಮಿಣಿ ಕೃಷ್ಣ ಶೆಟ್ಟಿ ಮತ್ತು ಬಳಗದವರಿಂದ ಮಧುಮಕ್ಕಳಿಗೆ ಆರತಿ ಎತ್ತುವ ಹಾಡು. ಕುಲದೊಳಗೆ ಆಡುವ ನಂದ ಗೋಪಿಯ ಕಂದ, ಬಂದು ಮಾತುರೆಯಲಿ ಅವ ಕೌಶನ ಕಂದ, ಮಂದರ ದರ ಗೋವಿಂದ ಗೋಪಾಲಗೆ ಚಂದನ ದಾರತಿಯ ಬೇಳಾಗಿ ಶೋಭಾನೆ. ಬೆಣ್ಣೆ ಮಾರಲು ಪೋದ, ಬೆಣ್ಣೆ ಮಾರಲು ಪೋದ, ಗೊಲ್ಲರ ಹೆಣ್ಣಿಗೆ ಮರುಳ ಗೊಲ್ಲರ ಹೆಣ್ಣಿಗೆ ಮರುಳಾದ. ಚಿನ್ಮಯ ಮನೆ ಮನೆ ಹಾಲ್ಮೋಶರನ್ನೇ ಕದ್ದು, ಚಿನ್ಮಯ ಮನೆ ಮನೆ ಹಾಲು ಮೊಸರನ್ನೇ ಕದ್ದು, ಕಣ್ಣ ಸನ್ನೆಯ ಮಾಡಿ ಕರೆವ ಶ್ರೀಕೃಷ್ಣ, ಕಣ್ಣ ಸನ್ನೆಯ ಮಾಡಿ ಕರೆವ ಶ್ರೀಕೃಷ್ಣಯ್ಯ. ಹೊನ್ನಿನಾರತಿಯ ಬೇಳಾಗಿ ಹೊನ್ನಿನಾರತಿಯ ಬೇಳಾಗಿ ಶೋಭಾನೆ. ಜಲ ಜಾಕ್ಷಿಯರೆಲ್ಲ ಜಲ ಕ್ರೀಡೆಯಾಡುವ ಸಮಯ, ಜಲ ಜಾಕ್ಷಿಯರೆಲ್ಲ ಜಲ ಕ್ರೀಡೆಯಾಡುವ ಸಮಯದೊಡು, ಉಡುವ ಸೀರೆಯ ಕದ್ದು ಕಡಾದ ಮರವೇರಿ, ಉಡುವ ಸೀರೆಯ ಕದ್ದು ಕಡಾದ ಮರವೇರಿ, ದೊಡಕು ಮಾಡುವ ನಮ್ಮ ಶ್ರೀಕೃಷ್ಣಗೆ, ದುಡುಕು ಮಾಡುವ ನಮ್ಮ ಒಡೆಯ ಶ್ರೀಕೃಷ್ಣಗೆ. ಜಲಜಾರತಿಯ ಬೆಳಗಿ ಶೋಭಾನೆ. ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು, ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು, ಪೋಷಿದ ಶ್ರೀಗಂಧ ಪರಿಮಳವು ಲೇಷಾಗಿ ಪದ್ಮ ಆವಿಗೆ ದರಿಸಿದ ನಮ್ಮ ಲೇಷಾಗಿ ಪದ್ಮ ಆವಿಗೆ ದರಿಸಿದ ನಮ್ಮ ವಾಸುದೇವನಿಗೂ ವನಿತೆ ಶ್ರೀಲಕ್ಷ್ಮಿಗೂ ವಾಸುದೇವನಿಗೂ ವನಿತೆ ಶ್ರೀಲಕ್ಷ್ಮಿಗೂ ಬಾಶಿಂಗದಾರತಿಯ ಬೇಡಾಗಿದರು ಬಾಶಿಂಗದಾರತಿಯ ಬೇಡಾಗಿದರು ಶೋಭಾನೆ ಕಾಲಲ್ಲಿ ಕಿರುಗೆಜ್ಜೆ ಕಾಲಲ್ಲಿ ಕಿರುಗೆಜ್ಜೆ ನೀಲದ ಬಾವುಲಿ ಕಾಲಲ್ಲಿ ಕಿರುಗೆಜ್ಜೆ ನೀಲದ ಬಾವುಲಿ ನೀಲವರ್ಣದ ನಾಟ್ಯವ ನಾಡಿದ ನಮ್ಮ ನೀಲವರ್ಣದ ನಾಟ್ಯವ ನಾಡಿದ ನಮ್ಮ ಬಾವ ಜನೈಯಗೆ ಬಾಲ ಗೋಪಾಲ ಗೋಪಾಲ ಜನೈಯಗು ಬಾಲ ಗೋಪಾಲ ನೀಲವರ್ಣನಿಗು ವನಿತೆ ಶ್ರೀಲಕ್ಷ್ಮಿಗು ನೀಲವರ್ಣನಿಗು ವನಿತೆ ಶ್ರೀಲಕ್ಷ್ಮಿಗು ನೀಲಧಾರತಿಯ ಬೇಡಾಗಿದರ್ ನೀಲಧಾರತಿಯ ಬೇಡಾಗಿದರು ಶೋಭಾನೆ ಕುಂಕುಮ ಕಸ್ತೂರಿ ಪರಿಪರಿನಾಮ ಕುಂಕುಮ ಕಸ್ತೂರಿ ಪರಿಪರಿನಾಮ ಶಂಖ ಚಕ್ರ ನಿಧರಿಸಿದ ನಮ್ಮ ಶಂಖ ಚಕ್ರವನಿ ಹಿಡಿದಿಯ ನಮ್ಮ ಬಿಂಕದ ಗೋವಳ ರಡಗೂಡಿದ ನಮ್ಮ ಬಿಂಕದಿ ಗೋವಳ ಒಡಗೂಡಿದ ನಮ್ಮ ಶಂಖ ಚಕ್ರವನಿ ಪಿಡಿಸಿದ ನಮ್ಮ ವನಿತೆ ಶ್ರೀಲಕ್ಷ್ಮಿಗೂ ಕುಂಕುಮಾರತಿಯ ಬೇಡಾಗಿರೆ ಶೋಭಾನೆ ಹದಿನಾರು ಸಾವಿರ ಸ್ತ್ರೀಯರ ಲೊಡಗೊಂಡು ಹದಿನಾರು ಸಾವಿರ ಸ್ತ್ರೀಯರ ನೊಡಗೊಂಡು ಚದುರಂಗ ಪಗಡೆಯ ನಾಡಿದ ನಮ್ಮ ಚದುರಂಗ ಪಗಡೆಯ ನಾಡಿದ ನಮ್ಮ ಮದನ ಮೋಹನ ದೇವ ಎದೆಯಲ್ಲಿ ಕೌಸ್ತುಭ ಮದನ ಮೋಹನ ದೇವ ಎದೆಯಲ್ಲಿ ಕೌಸ್ತುಭ ಮದಶೂದನನಿಗೆ ವನಿತೆ ಶ್ರೀಲಕ್ಷ್ಮಿಗು ಮದಶೂದನನಿಗೂ ವನಿತೆ ಶ್ರೀಲಕ್ಷ್ಮಿಗು ಸುಧರ್ತಿಯರಾರತಿಯ ಬೇಡಾಗಿದೆ ಶೋಭಾನೆ ತೆತ್ತಿಷ ಕೋಟೆ ದೇವತ್ಕಳೊಡಗೊಂಡು ತೆತ್ತಿಷ ಕೋಟೆ ದೇವತ್ಕಳೊಡಗೂಡಿ ಅಸ್ತ್ಯವತಾರದು ನಾಳಿದ ನಮ್ಮ ಹತ್ತು ಅವತಾರವತಾಳಿದ ನಮ್ಮ ಸತ್ಯಭಾಮೆಯ ಪ್ರಿಯ ಪುರಂದರ ವಿಠಲಗೆ ಸತ್ಯಭಾಮೆಯ ಪ್ರಿಯ ಪುರಂದರ ವಿಠಲಗೆ ನಿತ್ಯೋತ್ತಮನಿಗೆ ವನಿತೆ ಶ್ರೀಲಕ್ಷ್ಮಿಗೂ ನಿತ್ಯೋ ತುಮನಿಗುವನಿತೆ ಶ್ರೀಲಕ್ಷ್ಮಿಗೂ ಮುತಿ ನಾರತಿಯ ಬೇಡಳಾಗೀರೆ ಶೋಭಾನೆ. ರಾಜೀಪ ಮಣಿಮಯ ರತ್ನ ಪೀಠದಲ್ಲಿ ರಾಜಿ ದಿ ರಾಜ ಶ್ರೀರಾಮ ಕುಳ್ಳಿರಲು